ಮುಖ್ಯಾಂಶಗಳೊಂದಿಗೆ ಈಗ ವೇಳೆ 6:51 ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಎಂಎಸ್ ಪಾರ್ವತಮ್ಮ ಅವರೊಂದಿಗೆ ಸಂದರ್ಶನ ಮತ್ತು ಹೂವಿನ ಕೃಷಿಯ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಯು ಜೀವನ್ ಅವರೊಂದಿಗೆ ಸಂದರ್ಶನ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ, ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ MS ಪಾರ್ವತಮ್ಮ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ MS ಪಾರ್ವತಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಪಾರ್ವತಮ್ಮರ ಈ ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ. ನಮಸ್ಕಾರ ಸರ್. ಪಾರ್ವತಮ್ಮರ ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಒಂದ್ 20 ವರ್ಷದಿಂದ. ಮೊದಲು ತವ್ರ ಮನೆಯಲ್ಲೂ ಕೃಷಿ ಬದುಕು ಮಾಡ್ತಾ ಇದ್ರ? ಮಾಡ್ತಾ ಇದ್ದೀವಿ. ಏನೇನು ಕೆಲಸ ಕಲಿಸ್ಕೊಟ್ರಿ ನಿಮ್ ತಂದೆ ತಾಯಿಗಳು? ನಮ್ ತಂದೆ ತಾಯಿಗಳು ಅಂದ್ರೆ ನಾವು ಓದಕ್ ಹೋಗ್ತೀವಿ ಸರ್, ನಮ್ಗೆ ಏನು ಅಷ್ಟು ಕೆಲಸ ಮಾಡ್ತಿರ್ಲಿಲ್ಲ. ನಾವು PUC ಆದ್ಮೇಲೆ ಮದುವೆ ಮಾಡಿದ್ರ, ಮುಂಚೆ ಏನ್ ರಜೆ ಇದ್ದಾಗ ಮಾತ್ರ ತೋಟಕ್ಕೆ ಬರ್ತಾ ಇದ್ವಿ. ಅಂದ್ರೆ PUC ವರೆಗೆ ವಿದ್ಯಾಭ್ಯಾಸ ಮಾಡಿದ್ರ? ವಿದ್ಯಾಭ್ಯಾಸ ಮಾಡ್ತಿದ್ವಿ. ಓದ್ಕೊಂತಲ್ಲ ಜಮೀನಲ್ಲೇ ನಿಮ್ ತಂದೆ ಜೊತೆ ಏನಾದ್ರೂ ಕೃಷಿ ಕಾರ್ಯದಲ್ಲಿ ಸಹಾಯ ಮಾಡ್ತಿದ್ರಿ? ಮಾಡ್ತಿದ್ವಿ ಸರ್. ರಜೆ ಇದ್ದಾಗ ಏನ್ ಜಾಸ್ತಿ ಕೆಲಸ ಇದ್ದಾಗ ರಜೆ ಹಾಕ್ಬಿಟ್ಟು ಕೆಲಸ ಮಾಡ್ತಿದ್ವಿ ತೋಟಕ್ಕೆ ಬಂದು. ಏನೇನ್ ಕೆಲಸ ಮಾಡ್ತಿದ್ರಿ ಜಮೀನಲ್ಲಿ? ಜಾಸ್ತಿ ಕಳೆ ತೆಗಿಯೋದಷ್ಟೇನೆ. ಊಟ ತಗೊಂಡ್ ಬಂದು ಊಟ ಇಡೋದು, ಅಡಿಗೆ ಮಾಡೋದು, ಕಟ ಮಾಡೋದು. ಕೆಲಸಕ್ಕೆ ಕೂಲಿ ಬರ್ತಿದ್ರ, ಅವ್ರಿಗೆ ಒಂದ್ ಸ್ವಲ್ಪ ಅಡಿಗೆ ಮಾಡೋದು, ಊಟಕ್ಕೆ ಇಡೋದು ಅವ್ರಿಗೆ. ಅಂದ್ರೆ ಮನೆ ಕೆಲಸ ಜಾಸ್ತಿ, ಕೆಲಸದಾರ್ನ ಇಟ್ಕೊಂತಿದ್ವಲ್ಲ, ಹಂಗಾಗ್ಬಿಟ್ಟು ನಾವು ಜಾಸ್ತಿ ಕೆಲಸ ಮಾಡ್ತಿರ್ಲ. ಅವ್ರಿಗೆ ಊಟಕ್ಕೆ ಇಡೋದು, ನೀರ್ ಹಾಕೋದು, ಅವ್ರಿಗೆ ತಂದು ಆ ಕೆಲಸ ಮಾಡ್ತಿದ್ವಿ. ಅಂದ್ರೆ ತವ್ರ ಮನೇಲಿ ಏನ್ ಜಾಸ್ತಿ ಕೃಷಿ ಕೆಲಸ ಮಾಡ್ತಿರ್ಲ, ರಜೆ ಇದ್ದಾಗ ಮಾತ್ರ ಸ್ವಲ್ಪ ಮಾಡ್ತಿದ್ವಿ. ಮತ್ತೆ ನಿಮ್ ತಂದೆ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರ? ಹೌದು ಸರ್, ರೈತರಿಗೆ ಕೊಟ್ರು. ಮತ್ತೆ ಈಗ ಗಂಡನ ಮೇಲೆ ಜಮೀನ್ ಎಷ್ಟು ಎಕರೆ ಇದೆಯಮ್ಮ? 3 ಎಕರೆ ಇದೆ ಸರ್. 3 ಎಕರೆ ಇದೆ. ನೀರಾವರಿನ ಪೆದ್ದಲ್ ಜಮೀನ? ನೀರಾವರಿ. ನೀರಾವರಿ. ಏನೇನ್ ಬೆಳೆಗಳು ಬೆಳಿತೀರ? ನೀರಾವರಿಯಲ್ಲಿ ನಾವು ರೇಷ್ಮೆ ಹಾಕಿದೀವಿ, ಕಡಲೆ ಬೀಜ ಬಿತ್ತಿದ್ವಿ ಮೊದ್ಲಿಗೆ, ಇವಾಗ ಈರುಳ್ಳಿ ಎಲ್ಲ ಪ್ರತಿಯೊಂದು ಬೆಳ್ಕೊಂತೀವಿ. ನಮ್ಮ ಮನೆಗೆ ಏನ್ ಬೇಕಾ ಅದೆಲ್ಲ ಬೆಳ್ಕೊಂತೀವಿ. ತೊಗರಿ, ಧನಿಯ, ಮೆಣಸಿನ್ಕಾಯಿ ಎಲ್ಲ ಬೆಳಿತೀವಿ ಸರ್. ನಮ್ಮ ಮನೆಗೆ ಏನ್ ಬೇಕಾ ಎಲ್ಲ ಬೆಳ್ಕೊಂತೀವಿ. ನಮ್ಮ ಮಿಕ್ಕಿದ್ದು ಮಾರ್ತೀವಿ, ಸಾಕಾಗಿ ಅಷ್ಟು ಇಟ್ಕೋಬಿಟ್ಟು ಮಿಕ್ಕಿದ್ ಮಾರ್ತೀವಿ. ತವ್ರ ಮನೇಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ರಾಜ್ಯದಾಗ ಮಾತ್ರ ಜಮೀನ್ಗೆ ಹೋಗ್ತಾ ಇದ್ರಿ, ಇಲ್ಲಿ ಮದುವೆ ಮಾಡ್ಕೊಟ್ಮೇಲೆ ಜಮೀನಲ್ಲೇ ಪೂರ್ತಿ ಕೆಲಸ ಮಾಡ್ಬೇಕಾಗುತ್ತೆ, ಅವಾಗ ಏನ್ ಕಷ್ಟ ಅನಿಸ್ಲಿಲ್ಲ? ಕಷ್ಟ ಅನ್ಸುತ್ತ, ಮತ್ತೆ ಇನ್ನೇನ್, ಮತ್ತೆ ರೈತರಿಗೆ ಕೊಟ್ಟದ್ರಂದ್ಮೇಲೆ ಮಾಡ್ಲೇಬೇಕು ಸರ್. ಈಗ ಹೆಚ್ಚು ಆದಾಯ ತಂದು ಕೊಡಂತ ಬೆಳೆ ಅಂದ್ರೆ ಯಾವ್ದು ಬೆಳಿತಾ ಇರ? ಈರುಳ್ಳಿ ಬೆಳಿತೀವಿ. ಅದೇ ಜಾಸ್ತಿ, ಅವಾಗ ನಾವು 1 ವರ್ಷದಿಂದ ರೇಷ್ಮೆ ಹಾಕಿದೀವಿ, ಮೊದ್ಲಿಗೆ ಈರುಳ್ಳಿನೇ ಜಾಸ್ತಿ ನಮಗೆ, ಅದೇ ಜಾಸ್ತಿ. 3 ಎಕರೆ ಫುಲ್ ಈರುಳ್ಳಿ ಹಾಕ್ತಿದ್ವಿ, ಅದರಲ್ಲೇ ಜಾಸ್ತಿ ನಮಗೆ ಹಣ ಪಡಿತಿದ್ವಿ, ಲಾಭ ಬರ್ತಿತ್ತು. ಈರುಳ್ಳಿ ಎಷ್ಟು ವರ್ಷದಿಂದ ಬೆಳಿತಾ ಇದ್ರ? 15 ವರ್ಷದಿಂದ ಈರುಳ್ಳಿ ಬೆಳಿತಾ ಇದ್ವಿ. ಇವಾಗ್ಲೂ ಈರುಳ್ಳಿ ಬೆಳಿತಾರ? ಯಾರೆಲ್ಲ ರೇಷ್ಮೆ ಮಾಡಿದ್ರ? 2 ಎಕರೆಗೆ ರೇಷ್ಮೆ, ಮಿಕ್ಕಿದ್ದು ಒಂದ್ ಎಕರೆ ಈರುಳ್ಳಿ ಹಾಕ್ತಿವಿ, ಗದ್ದೆ ಭತ್ತ ಹಾಕ್ತಿವಿ, ಅದ್ರಲ್ಲಿ ಈರುಳ್ಳಿ ಬೆಳ್ಕೊಂಡ ಮೇಲೆ ಭತ್ತ, ಆಮೇಲೆ ಮಿಕ್ಕಿ ಒಂದ್ ಸ್ವಲ್ಪ ರಾಗಿ. ಈರುಳ್ಳಿ ಭತ್ತ ರಾಗಿ ಅಂತ ಬೆಳಿತಿದ್ರಿ, ಈ ರೇಷ್ಮೆ ನಾಟಿ ಮಾಡಿದ್ವಿ ಅಂತಂದ್ರೆ ರೇಷ್ಮೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಕೂಲಿ ಜಾಸ್ತಿ ಆಗುತ್ತ ಸರ್, ಈರುಳ್ಳಿಗೆ ಜಾಸ್ತಿ ಕೂಲಿ ಇರ್ಬೇಕು, ಇವಾಗ ಕೆಲಸದಾರ ಜಾಸ್ತಿ ಬರಲ್ಲ. ರೇಷ್ಮೆ ಹಾಕಿದ್ರೆ ನಾವಿಬ್ರು ನೋಡ್ಕೋಬಹುದು, ಗಂಡ ಹೆಂಡತಿ ನೋಡ್ಕೋಬಹುದು ಅಂತಂದ ಹೇಳಿ ರೇಷ್ಮೆ ಹಾಕಿದ್ವಿ. ಅಂದ್ರೆ ರೇಷ್ಮೆ ಬೆಳೆದ್ರೆ ಜಾಸ್ತಿ ಕೂಲರ್ ಬೇಕಾಗಲ್ಲ ಅಂತೀರಾ? ಇಲ್ಲ ಸರ್, ಅದಕ್ಕೇನು ಬೇಕಾಗಲ್ಲ. ಇವಾಗ ಪುಟ್ಟಿ ಎಲ್ಲ ಅಟ್ಟ ಆಗಿ ಮಾಡಿದಿವ, ಹಂಗಾಗ್ಬಿಟ್ಟು ಏನು ಜಾಸ್ತಿ ಬೇಕಾಗಲ್ಲ ಕೂಲರ್. ಏನು ನಾಲ್ಕನೇ ಜನ ಇದ್ಮೇಲೆ ಜಾಸ್ತಿ ಮೊಟ್ಟೆ ತಂದ್ರೆ ಇಟ್ಕಂತೀವಿ, ಇಲ್ಲಾಂದ್ರೆ ನಾವೇ ನೋಡ್ಕೊಂತೀವಿ. ಈಗ ರೇಷ್ಮೆ ಬೆಳಿಲಿಕ್ಕೆಲ್ಲ ಅನುಭವ ಬೇಕಾಗುತ್ತೆ, ಇಲ್ಲನ ಬೆಳೆದಿರ್ತಕ್ಕಂಥ ರೈತರು ನೋಡಿ ಅನುಭವ ಬಂತ ಹೆಂಗ್ ಮಾಡಿದ್ರಿ? ಇಲ್ಲ ಸರ್, ಮೊದ್ಲಿಗೆ ನಮ್ಮ ಅಪ್ಪರು ಮನೆಗೆ ಬೆಳಿತಿದ್ರು, ನಮ್ಮ ಅಪ್ಪರು ಹಾಕಿದ್ರು ಅವಾಗ ಪುಟ್ಟಿಯಲ್ಲಿ, ನಾವು ಹಾಕ್ತಿದ್ವಿ ಸೊಪ್ಪು, ರಾತ್ರಿಗೆ ಬೆಳಿಗ್ಗೆ ಬೆಡ್ ತೆಗೆದು ಅದೆಲ್ಲ ಮಾಡ್ತಿದ್ವಿ ನಾವು. ನಾವು ಚಿಕ್ಕರಿದ್ದಾಗೂ ಹಾಕಿದ್ರು ನಮ್ಮ ಅಪ್ಪರು. ಮೊದ್ಲಿಂದ ರೇಷ್ಮೆ ಬೆಳೆ ಅನುಭವ ಐತೆ? ಹ್ಮ್ ಸರ್ ಇತ್ತು, ಅದು ಮೊದ್ಲಿಗೇನೋ ಇತ್ತು. ನಮ್ಮ ಮದ್ವೆ ಆದ್ಮೇಲೂ ಅಲ್ಲಿ ಬೆಳೆದಿದ್ದು ಸರ್, ಅವಾಗ ಪುಟ್ಟಿ ಲಟ್ಟ ಮಾಡಿರ್ಲಿಲ್ಲ. ಲಟ್ಟ ಮಾಡಿರ್ಲಿಲ್ಲ, ಮೊದ್ಲು ಪುಟ್ಟಿಲಿ ಸಾಕ್ತಿದ್ರೆ, ಈಗ ಲಟ್ಟ ಸಿಸ್ಟಮ್ ಬಂದಿರೋದ್ರಿಂದ ಈಗ ಸ್ವಲ್ಪ ಕೆಲಸ ಕಡಿಮೆ ಆಯ್ತು ಅನ್ಸುತ್ತೆ. ಹ್ಮ್ ಸರ್, ಇಬ್ರೆ ನೋಡ್ಕೋಬಹುದು, 150 ಮೊಟ್ಟೆ ತಂದ್ರೆ ಇಬ್ರೆ ನೋಡ್ಕೊಂತೀವಿ. ಈಗ 2 ಎಕರೆಲಿ ನಾಟಿ ಮಾಡಿದ್ರೆ ಅಂತಂದ್ರೆ ಸಸಿಗಳೆಲ್ಲಿಂದ ತಮ್ಮ ರೇಷ್ಮೆ ಸಸಿಗಳು? ನರ್ಸರಿ ತಂದಿದ್ವಿ ಸರ್, 2.5-3 ರೂಪಾಯಿ ಒಂದ್ ಸಸಿ ನರ್ಸರಿ ತಂದು ಹಾಕಿದ್ವಿ. ಎಷ್ಟು ಅಂತರ ಕೊಟ್ಟಿದ್ರೆ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? 4 ಅಡಿ. 4 ಅಡಿ ಅಂತರ ಕೊಟ್ಟಿದ್ರೆ. ನರ್ಸರಿಯಿಂದ ತಂದು ಕಡ್ಡಿ ನಾಟಿ ಮಾಡಿದ್ಮೇಲೆ ಸಸಿಗಳನ್ನ, ಅದು ಸೊಪ್ಪು ಬಿಟ್ಟು ನೀವು ಮೊಟ್ಟೆ ತರಬೇಕಂದ್ರೆ ಎಷ್ಟು ತಿಂಗಳು ಕಾಪಾಡಬೇಕು, ಎಷ್ಟು ವರ್ಷ ಬೆಳೆಸಬೇಕು ಅದನ್ನ? ಅದನ್ನೊಂದು 4-5 ತಿಂಗಳು ಬೇಕು ಸರ್. ಫಸ್ಟ್ ನಾಟಿ ಮಾಡಿದಾಗ ಒಂದು 4-5 ತಿಂಗಳು ಬೇಕಾಗುತ್ತೆ, ಕಟಾವ್ ಆದ್ಮೇಲೆ ಒಂದ್ಸರಿ, 1.5 ತಿಂಗಳು ಒಂದ್ಸರಿ ತರಬಹುದು. ರೇಷ್ಮೆಗೆ ನೀರೆಲ್ಲ ಪ್ರತಿ ದಿವಸ ಬಿಡ್ತೀರಾ, ಎಷ್ಟು ದಿವಸಕ್ಕೊಮ್ಮೆ ಬಿಡ್ತೀರಾ? 3-4 ದಿವಸಕ್ಕೊಂದ್ಸರಿ ಟ್ರಿಪ್ ಬಿಡ್ತೀವಿ. ಅಂದ್ರೆ ಮೊದ್ಲೆಲ್ಲ ಆ ನೀರೆ ಕಟ್ತಾ ಇದ್ರಿ, ಈಗೆಲ್ಲ ಡ್ರಿಪ್ ಮಾಡ್ಕೊಂಡಿದ್ರಿ? ಮಾಡ್ಕೊಂಡಿದ್ವಿ ಸರ್. ಈಗ ಯಾಕೆ ಡ್ರಿಪ್ ಮಾಡ್ಬೇಕಂತ ಆಸಕ್ತಿ ಬಂತು? ಅದು ಡ್ರಿಪ್ ಮಾಡ್ಲಿಲ್ಲ ಅಂದ್ರೆ ಕೆಲಸ ಜಾಸ್ತಿ ಆಗುತ್ತೆ ಸರ್, ನೀರಿಡೋದು ಅದೆಲ್ಲ ಕೆಲಸ ಜಾಸ್ತಿ ಆಗುತ್ತೆ, ಹಂಗಾಗಿ ಡ್ರಿಪ್ ಮಾಡಿಸಿದ್ವಿ ಸರ್. ಅದಕ್ಕೂ ರೇಷ್ಮೆ ಇಲಾಖೆಯಿಂದ ಬಂತು ಸರ್, ಅದಕ್ಕೂ ಸಹಾಯಧನ ಸಿಗುತ್ತೆ. ಸಿಗುತ್ತೆ ಸರ್. ಈಗ ಡ್ರಿಪ್ ನಲ್ಲಿ ನೀರು ಕೊಡ್ತೀರಾ, ಮೇಲ್ ಗೊಬ್ಬರ ಏನಾದ್ರು ಕೊಡ್ತೀರಾ? ಹೌದು ಸರ್, ಹಾಕ್ತಿವಿ ಸರ್. ಸಗಣಿ ಗೊಬ್ಬರ? ಸಗಣಿ ಗೊಬ್ಬರ ಹಾಕ್ತಿವಿ, ಗೌರ್ಮೆಂಟ್ ಗೊಬ್ಬರನು ಹಾಕ್ತಿವಿ ಸರ್. ಜೊತೆಗೆ ಒಂದ್ ಸ್ವಲ್ಪ ಬುಡದತ್ರ ಕುಡ್ಮರದ ಹತ್ರ ತೆಗೆದ್ಬಿಟ್ಟು ಹಾಕ್ತಿವಿ ಸರ್ ಬುಡ್ಬಿಡಕ್ಕೂ. ರೇಷ್ಮೆ ಜಮೀನಲ್ಲಿ ಏನೇನು ಕೆಲಸ ಇರುತ್ತೆ ನಿಮ್ಗೆ? ಕೆಲಸ ಬೇಸಾಯ ಬಡಿಸಿದ್ರೆ ಏನಿರಲ್ಲ ಸರ್, ಏನ್ ಬುಡದತ್ರ ಮಾತ್ರ ಒಂದ್ ಸ್ವಲ್ಪ ಇರುತ್ತೆ, ಅದೇನು ನಾವೇ ಮಾಡ್ಕೊಂಡ್ರು ಮಾಡ್ಕೋಬಹುದು, ಇಲ್ಲಿದ್ರೆ ಒಬ್ಬರನ್ನ ಕರ್ಕೊಂಡು ಕೂಲಿ ಆಳುಗಳ ಮಾಡ್ಕೋಬಹುದು. ಅದ್ರ ಬದ್ಯದಲ್ಲಿ ಬೇಸಾಯ ಮಾಡ್ತಾರ, ಬೇಸಾಯ ಕ್ರಮಗಳು? ಹೌದು ಸರ್, ಎತ್ತಿನ ಬೇಸಾಯ ಮಾಡ್ತಾರೆ ಸರ್. ಸೊಪ್ಪಿಗೆ ಏನಾದ್ರು ರೋಗ ಬರೋ ಸಾಧ್ಯತೆ ಇರುತ್ತೆ? ಹೌದ್ ಸರ್, ಬರುತ್ತೆ, ಅದು ಗಂಟು ರೋಗ ಬರುತ್ತೆ, ಅದಕ್ಕೆ ಔಷಧಿ ಹೊಡಿತಾರೆ. ಪ್ರತಿ ಸರಿ ಎಷ್ಟು ಮೊಟ್ಟೆ ತಗೊಂಬರ್ತಾರೆ ರೇಷ್ಮೆ ಮೊಟ್ಟೆ? 150 ಸರ್. 150 150 ಮೊಟ್ಟೆ ತಂದ್ರೆ ನಿಮಗೆ ಸೊಪ್ಪು ಸಾಕಾಗುತ್ತಾ? ಹೌದು ಸರ್, ಆಗುತ್ತೆ, ಮಿಕ್ಕುತ್ತೆ. ಇವಾಗ ಫಸ್ಟ್ ಆಗ್ತಿರ್ಲಿಲ್ಲ, ಇವಾಗ ಕಟಾವ್ ಆದಂಗಲ್ಲ ಜಾಸ್ತಿ ಇದಾದಂಗಲ್ಲ ಇನ್ನು ಉಳಿತೈತಿ ಸರ್. ಸೊಪ್ಪು ಉಳಿಯುತ್ತೆ? ಉಳಿಯುತ್ತೆ. ಮತ್ತೆ ಯಾಕೆ ಒಂದ್ 200 ಮೊಟ್ಟೆ ತಂದು ಸಾಕಾಣಿಕೆ ಮಾಡಬಾರ್ದು? ಗೊತ್ತಿರ್ಲಿಲ್ಲ, ನೀ ಸರಿ 150 ತಂದಿದ್ವಿ ಮಿಕ್ಕಿದ್ದು ಸೊಪ್ಪು, ಮುಂದಿನ ಸರಿಗೆ 200 ಮೊಟ್ಟೆ ತರಬೇಕು ಸರ್. ಮೊದ್ಲೆಲ್ಲ ಚಾಕಿ ಹುಳುಗಳನ್ನ ನೀವೇ ಮಾಡ್ಕೊಂತಿದ್ರಿ, ಈಗ ಚಾಕಿ ಸೆಂಟರ್ ಇಂದ ನೇರವಾಗಿ ಹುಳುಗಳನ್ನ ತಂದು ಸಾಕಾಣಿಕೆ ಮಾಡ್ತೀರಾ? ಹೌದು ಸರ್, ಹುಳ ತರ್ತೀವಿ, 2ನೇ ಜನ ಇದ್ಮೇಲೆ ಹುಳ ತರ್ತೀವಿ ಸರ್. ಮೊದ್ಲು ಚಾಕಿ ನೀವೇ ಮಾಡ್ಕೊಂತಿದ್ರಲ್ಲ, ಅವಾಗ ಇವಾಗ ಏನ್ ವ್ಯತ್ಯಾಸ ಅನ್ಸುತ್ತೆ? ಅವಾಗ 1 ತಿಂಗಳು ಮೇಲ್ ಬೇಕಿತ್ತು ಸರ್, ಬೆಳೆ ತಕೊಳ್ಬೇಕಂದ್ರೆ 1 ತಿಂಗಳ ಮೇಲ್ ಬೇಕಿತ್ತು. ಇವಾಗ ಈ 25 ದಿವಸಕ್ಕೆ ಆಗೋಗುತ್ತೆ ಸರ್, ಅಷ್ಟೊಂದು ಕೆಲಸ ಇರಲ್ಲ. ಅವಾಗ ಚಾಕಿ ಕಟ್ಟೋದು ಅದೆಲ್ಲ ಚಿಕ್ಕ ಇದ್ದಾಗ ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೋಬೇಕು, ಅದಕ್ಕೆ ಇರ್ಬೇಕು ಅನ್ಕೊಳ್ಳೋದು ಅದೆಲ್ಲ ಸಮಸ್ಯೆ ಇರುತ್ತೆ ಸರ್. ತುಂಬಾ ಜೋಪಾನ ಕಾಪಾಡಬೇಕಾಗದು, ನಿರ್ವಹಣೆ ಮಾಡ್ಬೇಕಾಗದು. ಇವಾಗ ನೇರವಾಗಿ ಹುಳುಗಳು ತರೋದ್ರಿಂದ ನಿಮ್ಗೆ ಒಂದ್ 20 ದಿವಸ ಸಮಯನೂ ಉಳಿತಾಯ ಆಗುತ್ತೆ, ಒಂದ್ ಸ್ವಲ್ಪ ಸಾಕಾಣಿಕೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೀರ? ಹೌದು ಸರ್. ಈಗ ಈ ರೇಷ್ಮೆ ಬೆಳಿಲಿಕ್ಕೆಲ್ಲ ರೇಷ್ಮೆ ಇಲಾಖೆಯಿಂದ ಎಲ್ಲ ಸಾಕಷ್ಟು ಅನುಕೂಲ ಮಾಡ್ಕೊಡ್ತಾರೆ, ಡ್ರಿಪ್ ಗೆ ಸಹಾಯಧನ ಕೊಡ್ತಾರೆ, ರೇಷ್ಮೆ ಮನೆಗೆ ಸಹಾಯಧನ ಕೊಡ್ತಾರೆ, ಹುಳುಗಳಿಗೆ ಸಹಾಯಧನ ಕೊಡ್ತಾರೆ, ಇದೆಲ್ಲ ಏನಾದ್ರು ಪಡ್ಕೊಂಡಿದ್ದೀರಾ? ಹೌದು ಸರ್, ಮನೆಗೆ ಕಟ್ಸಿದ್ವಿ, ಮನೆಗೆ ಬಂತ ಸರ್, ಡ್ರಿಪ್ ಮಾಡಿಸಿದ್ವಿ, ಡ್ರಿಪ್ ಗೆ ಬಂತು, ಇದನ್ನ ನಾಟಿ ಮಾಡಿದ್ವಿ ಅದಕ್ಕೆ ಬಂತ ಸರ್. ನಾಟಿ ಮಾಡಿದ್ಕು ಬಂತು, ಹುಳ ತಂದ್ರೆ ಅದಕ್ಕೂ ಚಾಕಿ ಸೆಂಟರ್ ಅದಕ್ಕೂ ಸ್ವಲ್ಪ ಸಹಾಯಧನ ಸಿಗುತ್ತೆ. ಅದು ಸಿಗುತ್ತೆ, ನಾವು ತಗೊಂಡಿಲ್ಲ ಅದನ್ನ, ತಗೊಂಡಿಲ್ಲ, ನಾಟಿ ಮಾಡಿದ್ಕು ರೇಷ್ಮೆ ಇದು ಮನೆದು ಡ್ರಿಪ್ ಇಂದು ತಗೊಂಡಿದ್ವಿ. ಈಗ ರೇಷ್ಮೆ ಈ ವರ್ಷ ಎಷ್ಟು ಸಾರಿ ಬೆಳೆದ್ರೆ? ಅಲ್ಲಿ 4 ಸಾರಿ ಬೆಳೆದಿದ್ವಿ ಸರ್, 4ನೇ ಬೆಳೆ. 4ನೇ ಬೆಳೆ ಬೆಳೆದಿದ್ವಿ. 4 ಬೆಳೆನೂ ಚೆನ್ನಾಗಿ ಬಂದಿದಾವ? ಹೌದು ಸರ್, ಒಂದು 3ನೇ ಬೆಳೆ ಒಂದ್ ಸ್ವಲ್ಪ ಲಾಸ್ ಆಯ್ತು. ಯಾಕೆ ಇಳುವರಿ ಕಡಿಮೆ ಬಂತು? ಚಳಿ ಜಾಸ್ತಿ ಇತ್ತು ಸರ್, ಚಳಿ ಬಹಳ ಇದ್ರಿಂದ ರೋಗ ಬಂತು. ರೇಷ್ಮೆ ಇಳುವರಿ ಚೆನ್ನಾಗಿ ಬರ್ಬೇಕಂದ್ರೆ ರೇಷ್ಮೆ ಮನೆಯಲ್ಲೆಲ್ಲ ಯಾವ ರೀತಿ ಸ್ವಚ್ಛತೆ ಕಾಪಾಡ್ತೀರಾ? ಬಿಸಿಲು ಜಾಸ್ತಿ ಇದ್ರೆ ಗೋಡೆಗೆ ಎಲ್ಲ ನೀರ್ ಬಿಡ್ಬೇಕು ಸರ್, ಚಳಿ ಇದ್ರೆ ಕಿಟಕಿ ಎಲ್ಲಾನ ಕ್ಲೋಸ್ ಮಾಡ್ಬೇಕು, ಚಳಿ ಜಾಸ್ತಿ ಇದ್ದಾಗ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಿಸಿಲು ಇದ್ರೆ ನೀರ್ ಬಿಡ್ಬೇಕು, ಮೇಲೆ ಗೋಡೆಗೂ ಎಲ್ಲ ನೀರ್ ಬಿಡ್ಬೇಕು ಸರ್. ರೇಷ್ಮೆ ಹುಳುಗಳಿಗೆ ಪ್ರತಿ ದಿವಸ ಎಷ್ಟು ಸಾರಿ ಸೊಪ್ಪು ಕೊಡ್ತೀರಾ? 2 ಮೇವಾಗ. ಯಾವ್ಯಾವ ಸಮಯದಲ್ಲಿ ಕೊಡ್ತೀರಾ? ಬೆಳಿಗ್ಗೆ 8 ಗಂಟೆಗೆ ಹಾಕಿದ್ದು ಸಾಯಂಕಾಲ 8 ಗಂಟೆಗೆ. ಈಗ ರೇಷ್ಮೆ ಹುಳುಗಳಿಗೆ ಸಾಕಷ್ಟು ರೋಗ ಬರೋ ಸಾಧ್ಯತೆ ಇರುತ್ತೆ, ಏನೇನ್ ರೋಗ ಬರುತ್ತೆ? ಗಂಟು ರೋಗ ಬರುತ್ತೆ, ಹಾಲುಳ ಬರುತ್ತೆ. ಈಗ ರೋಗ ಬಿದ್ದಾಗ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಅದಕ್ಕೆ ಔಷಧಿ ಮೆಡಿಸಿನ್ ಇರುತ್ತೆ ಸರ್, ರೇಷ್ಮೆ ಉಳಿಗಾಕಂತೇಳಿ ಅದನ್ನ ಕೊಡ್ಬೇಕು. ಡೈಲಿ ಸುಣ್ಣ ಕೊಡ್ತಿರ್ಬೇಕು, ಚಳಿಗಾಲದಲ್ಲಿ ಡೈಲಿ ಸುಣ್ಣ ಹಾಕ್ತಿರ್ಬೇಕು. ಬೇಸಿಗೆಗೆ ಏನ್ ಅಷ್ಟೊಂದ್ ಬೇಕಾಗಲ್ಲ, ರೋಗ ಬಂದ್ರೆ ಒಂದ್ ಸ್ವಲ್ಪ ಮೆಡಿಸಿನ್ ಹಾಕ್ತಿರ್ಬೇಕು. ಈಗ ಮೊದ್ಲೆಲ್ಲ ನೀವು ಪ್ರಾರಂಭದಲ್ಲಿ ಸಾಕಾಣಿಕೆ ಮಾಡ್ಬೇಕಾದ್ರೆ ತಟ್ಟೆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ತಿದ್ವಿ ಅಂತ ಹೇಳಿದ್ರಿ. ಅವಾಗೆಲ್ಲ ಎಲೆ ತೆಗೆದು ಪ್ರತಿ ದಿವಸ ಬೆಡ್ ಚೇಂಜ್ ಮಾಡೋದು ಇದೆಲ್ಲ ಬಹಳ ಕೆಲಸ ಇರ್ತಿತ್ತು. ಈಗ ಒಂದು ಅಟ್ಟ ಸಿಸ್ಟಮ್ ಬಂದಿರೋದ್ರಿಂದ ನಿಮ್ಗೆ ಕೆಲಸ ಕಡಿಮೆ ಆಯ್ತು ಅನ್ಸುತ್ತೆ. ಯಾವ ರೀತಿ ಕಡಿಮೆ ಆಗುತ್ತೆ ಅನ್ಸುತ್ತೆ ಕೆಲಸ? ಅವಾಗ ಡೈಲಿ ಬೆಡ್ ತೆಗಿಬೇಕಾಯ್ತ, ಜನಗಳು ಬಹಳ ಬೇಕಾಯ್ತು. ಅವಾಗ ಒಂದು ಮೂರ್ನಾಲ್ಕು ಸರಿ ಮೇವ್ ಹಾಕ್ಬೇಕಾಯ್ತು, ಇವಾಗ ಎರಡ್ ಸರಿ ಅಲ್ಲ. ಅವಾಗ ಕಟ್ ಮಾಡಿ ಹಾಕ್ಬೇಕಾಯ್ತು, ಇವಾಗ ತಂದು ಅದು ತಂದು ಕಟ್ ಮಾಡ್ಕೊಂಡ್ ಬಂದ್ ಹಂಗೆ ಎಲೆ ಇದು ಒದ್ಸೋದ್ ಹಂಗೆ ಕೊಂಬೆ ರಂಬೆ ರಂಬೆನೆ ಹಾಕ್ಬಿಡೋದು. ಮೊದ್ಲೆಲ್ಲ ಎಲೆಯನ್ನ ಬಿಡಿಸಿ ಹಾಕ್ಬೇಕಿತ್ತ? ಬಿಡಿಸಿ ಹಾಕ್ಬೇಕಿಲ್ಲ ತಾ, ಎಲ್ಲ ಸಹ ಹಂಗೆ ಕಟ್ ಮಾಡಿ ಹಾಕ್ಬೇಕು. ಕಟ್ಟ ಅಂತ ಬರೋದು, ಅದ್ರಲ್ಲಿ ಕಟ್ ಮಾಡಿ ಹಾಕ್ಬೇಕಾಯ್ತು. ಇವಾಗ ಏನ್ ಕಟ್ ಮಾಡಕ್ ಅವಶ್ಯಕತೆ ಇಲ್ಲ? ಇಲ್ಲ ಸರ್, ಮೊದ್ಲಿಗೆ ಇಬ್ರು ಇರ್ಲೇಬೇಕಾಯ್ತು ಜಾಸ್ತಿ ಕಟ್ ಮಾಡಿ ಹಾಕ್ಬೇಕಂದ್ರೆ. ಇವಾಗ ಏನು ಒಬ್ರ ಆದ್ರೂ ಹಾಕೊಂಡ್ ಬರ್ಬೋದು. ಈಗ ನೀವು ನಿಮ್ ಯಜಮಾನ್ ಇಬ್ಬರನ್ನ ನೋಡ್ಕೊಂತೀರಾ? ನೋಡ್ಕೊಂತೀವಿ ಸರ್, ನಾವೇ ನೋಡ್ಕೊಂತೀವಿ. ಈಗ ನಾಲ್ಕನೇ ಜಾರಕ್ ಹೋದಾಗ ಜಾಸ್ತಿ ಜನ ಬೇಕಾಗುತ್ತೆ ಅಂತ, ಅವಾಗ ಏನಾದ್ರು ಕೂಲರ್ ಕರ್ಕೊಂತೀರಾ? ಈ ಸರಿ ಕರ್ಕೊಂಡಿದ್ದೀವಿ ಸರ್, ಮೊದ್ಲು ಏನ್ ಕರ್ಕೊಂಡಿರ್ಲಿಲ್ಲ ಮೂರ್ ಬೆಳೆ ಆದಾಗ. ಈ ಸರಿ ಒಂದ್ ಸ್ವಲ್ಪ ನಮ್ಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಕರ್ಕೊಂಡಿದ್ದಂಗೆ ಆಗ್ಬಿಟ್ಟು. ನಾಲ್ಕನೇ ಜಾರಕ್ ಹೋದಾಗ ಜಾಸ್ತಿ ಕೆಲಸ ಇರುತ್ತೆ, ಏನೇನ್ ಕೆಲಸ ಇರುತ್ತೆ? ಅವಾಗ ಅದೇ ಸರ್, ಜಾಸ್ತಿ ಸೊಪ್ಪು ಕೊಯ್ಬೇಕು, ಜಾಸ್ತಿ ಅಟ್ಟ ಮಾಡಿರ್ತ ಹುಳಾಗಿರ್ತತ, ಹಂಗಾಗ್ಬಿಟ್ಟು ಜಾಸ್ತಿ ಲೇಟ್ ಆಗುತ್ತೆ ಅಂತ ಹೇಳಿ ಇಬ್ರಿಗೆ ಕೂಲರ್ ಕರ್ಕೊಂತೀವಿ. ಈಗ 150 ಮಟ್ಟಿಗೆ ಎಷ್ಟು ಕೆಜಿ ವರೆಗೆ ಇಳುವರಿ ಬರುತ್ತೆ ನಿಮ್ಗೆ? 150 ಮಟ್ಟಿಗೆ 150 ಕೆಜಿನೇ ಬೆಳಿಬಹುದು. ಈ ಸರಿ ಎಷ್ಟು ಬಂತು ಇಳುವರಿ? ಇಳುವರಿ ಈ ಸರಿ ಕ್ವಿಂಟಲ್ 20 ಕೆಜಿ ಆಗಿತ್ತು ಸರ್. ಹುಳ ಅಷ್ಟೊಂದು ಬೇಸಿಗೆ ಅಲ್ಲ, ಅಷ್ಟೊಂದು ಒದಗಿರ್ಲಿಲ್ಲ, ಕಡಿಮೆ ಇದಿರುತ್ತ ಹುಳ ಕಡಿಮೆ ಯಾವಾಗ ಇದಾಗಿರುತ್ತ ಒಂದ್ ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ. ಆದ್ರೂ 1 ಕ್ವಿಂಟಲ್ 20 ಕೆಜಿ ಏನ್ ಕಡಿಮೆ ಇಳುವರಿ ಅಲ್ಲ, ಪರವಾಗಿಲ್ಲ, ಒಳ್ಳೆ ಇಳುವರಿನೇ ಬಂದೈತೆ ಅನ್ಸುತ್ತೆ. ಹೌದ್ ಸರ್, ಬಂದೈತೆ, ಪರವಾಗಿಲ್ಲ. ಈ ಸರಿ ಎಷ್ಟು ಖರ್ಚು ಮಾಡಿದ್ರಿ ನಿಮ್ಗೆ, ಎಷ್ಟು ಉಳಿತಾಯ ಆಯ್ತು ರೇಷ್ಮೆ ಮಾರಾಟದಿಂದ? ಸರಿ ಒಂದು 8,000 ರೂಪಾಯಿ ಖರ್ಚಾಯ್ತು ಸರ್, ಒಂದು 36,000 ರೂಪಾಯಿ ಬಂದಿತ್ತು, ಒಂದು 25,000-28,000 ರೂಪಾಯಿ ಉಳಿತಾಯ. ರೇಷ್ಮೆ ಜೊತೆ ಏನಾದ್ರು ತರಕಾರಿಗಳನ್ನ ಬೆಳಿತೀರಾ? ಹೌದ್ ಸರ್, ಮನೆಗೆ ಸರಿಗೆ ತರಕಾರಿ ಬೆಳಿತೀವಿ, ಮನೆಗೆ ನಮಗೆ ಮನಗ್ ಸಾಕಾಗುವಷ್ಟು ಬೆಳಿತೀವಿ ಸರ್. ನೀವೇನು ಹೊರಗಡೆಯಿಂದ ಕೊಂಡ್ಕೊಂಬರಲ್ಲ? ಕೊಂಡ್ಕೊಳಲ್ಲ ಸರ್, ನಮ್ಮ ಮನೆಗೆ ನಾವೇ ಬೆಳ್ಕೊಂತೀವಿ. ಏನು ತರಕಾರಿ ಬೆಳ್ಕೊಂತೀರಾ? ಹಸಿಮೆಣಸಿನಕಾಯಿ, ಬದನೆಕಾಯಿ, ಸೊಪ್ಪು ಜಾಸ್ತಿ ನಾವು ಬೆಳಿತೀವಿ ಸರ್, ಹಾಗಲಕಾಯಿ, ಹೀರೆಕಾಯಿ. ತರಕಾರಿ ಬೆಳೆಯೋದ್ರಿಂದ ಒಳ್ಳೆ ಆದಾಯ ಐತಲ್ಲ, ಯಾಕೆ ಒಂದ್ ಸ್ವಲ್ಪ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಮಾರಾಟ ಮಾಡಬಾರ್ದು? ಮಾರಕ್ಕೆ ನಾವು ಮಾರಕ್ ಆಗಲ್ಲ, ನಮಗೆ ಮಾರ ಅಭ್ಯಾಸ ಇಲ್ಲ. ಮೊದ್ಲಿಗೆ ಹಾಕ್ತಿದ್ವಿ, ನಮ್ಮ ಅತ್ತೆ ಮಾರ್ಕೆ ಬರೋರು, ಹಿಂಗಾಗಿ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಒತ್ಕೊಂಡು ತಿರ್ಗಕ್ ಆಗಲ್ಲ ಮಾರ್ಕೆ ಬರಕ್ಕೆ, ಹಂಗಾಗ್ಬಿಟ್ಟು ನಮಗೆ ಮಾರ ಅಭ್ಯಾಸ ಇಲ್ಲ. ಹಂಗಾಗ್ಬಿಟ್ಟು ಮನೆಗೆ ಸರಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂತೀರಾ? ಅಷ್ಟೇ ಬೆಳ್ಕೊಂತೀವಿ. ಈ ಹೂವು ಬೆಳೆದ್ರಿಂದ ಸಾಕಷ್ಟು ಆದಾಯ ಬರುತ್ತೆ ಅಂತಾರಲ್ಲ, ಯಾಕೆ ಹೂವು ಬೆಳಿಬಾರ್ದು? ಹೂವನ್ನ ಹಾಕಿದ್ದೀವಿ ಸರ್, ಒಬ್ಬೊಬ್ರು ಅಂದ್ರೆ ಆಗೋದಿಲ್ಲ ಸರ್, ಅದಕ್ಕೆ ಕಟ್ಟಾರ್ ಇರ್ಬೇಕು, ಕೊಯ್ಯರ್ ಇರ್ಬೇಕು, ಒಂದ್ 3-4 ಜನ ಇರ್ಬೇಕು ಮನೆಯಾಗೆ, ಕೊಯ್ ಕೊಟ್ಟಂಗೆಲ್ಲ ಕಟ್ಟಾರ್ ಇರ್ಬೇಕು ಸರ್. ನಾವು ಸ್ಕೂಲ್ ಹುಡುಗರನ್ನ ಹೊರಡ್ಸಕ್ಕೆ ಟೈಮ್ ಆಗುತ್ತೆ, ಅವಾಗ 8-9 ಗಂಟೆ ಆಗುತ್ತೆ ಸ್ಕೂಲ್ಗೆ ಹೊರಡಿಸಿ ನಾವು ಬರೋಷ್ಟೊತ್ತಿಗೆ, ಹಂಗೆ ಲೇಟ್ ಆಗ್ಬಿಡುತ್ತೆ ಸರ್, ಬೆಳಿಗ್ಗೆನೆ ಹೂವು ಕೊಯ್ಬೇಕು. ಈಗ ಮನೆಯಲ್ಲೂ ಕೆಲಸ ಮಾಡ್ಕೊಂಡು ಜಮೀನಲ್ಲೂ ಕೆಲಸ ಮಾಡೋದು ಕಷ್ಟ ಅನ್ಸಲ್ವಾ? ಏನಿಲ್ಲ ಸರ್, ನಾವು ತೋಟದಲ್ಲೇ ಇದೀವಿ, ಬೆಳಿಗ್ಗೆ ಸಾಯಂಕಾಲ ಮಾಡ್ತೀವಿ ಸರ್, ಹಗಲಲ್ಲಿ ಏನ್ ಬಿಸಿಲಲ್ಲಿ ಏನ್ ಮಾಡಲ್ಲ, ಬೆಳಿಗ್ಗೆ ಸಾಯಂಕಾಲ ಮಾಡಿ ಏನು ಒಂದ್ ಸ್ವಲ್ಪ ಜಾಸ್ತಿ ಕೆಲಸ ಇದ್ರೆ ಕೆಲಸ ತರ್ನ ಇಟ್ಕೊಂತೀವಿ. ಈಗ ನೀವು ತೋಟದಲ್ಲೇ ವಾಸ ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಾ? ಕೆಲಸ ಚೆನ್ನಾಗಿ ಇರೋದಕ್ಕೆ, ಇರೋದಕ್ಕೂ ಚೆನ್ನಾಗಿ ಸರ್, ಒಳ್ಳೆ ವಾತಾವರಣ ಅವೆಲ್ಲ ಸಿಗುತ್ತೆ, ವಾತಾವರಣ ಚೆನ್ನಾಗಿರುತ್ತೆ, ಕೆಲಸನು ಬೇಗ ಸಾಗುತ್ತೆ ಅನ್ಸುತ್ತೆ. ನೀವೇನ್ ಹೆಚ್ಚು ಕೂಲರ್ ಇಟ್ಕೊಳೋದಿಲ್ಲ, ಜಮೀನಲ್ಲಿ ಇರೋದ್ರಿಂದ ನೀವು ಸಣ್ಣ ಪುಟ್ಟ ಕೆಲಸಗಳೆಲ್ಲ ನೀವೇ ಮಾಡ್ಕೊಂತೀರಾ? ಹೌದು ಸರ್, ನಾವೇ ಮಾಡ್ಕೊಂತೀವಿ, ರೇಷ್ಮೆ ಕಳೆ ಅದೆಲ್ಲ ತೆಗೆಯೋದು ನಾವೇ ಮಾಡ್ಕೊಂತೀವಿ, ಈರುಳ್ಳಿ ಕಳೆ ಅದೆಲ್ಲ ಜಾಸ್ತಿ ಇರುತ್ತಲ್ಲ ಕೆಲಸದನ್ನ ಕರ್ಕೊಂತೀವಿ. ಬರೀ ರೇಷ್ಮೆ, ಈರುಳ್ಳಿ, ಸೊಪ್ಪು, ತರಕಾರಿ ಇಂಥವೇ ಬೆಳೀತಾ ಇದ್ರಾ? ಯಾಕೆ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಇಂತ ಬೆಳೆಗಳು ಬೆಳಿಬೇಕಂತ ಏನ್ ಆಸಕ್ತಿ ಬರಲಿಲ್ಲ? ಬರುತ್ತೆ, ಅದಕ್ಕೆ ಯಥೇಚ್ಛಾಗಿ ನೀರ್ ಬೇಕು. ಈ ನೀರಿಂದು ಯಾವಾಗ ಏನಂತಂದೇಳಿ ಮಳೆ ಬೇರೆ ಕಡಿಮೆ, ಹಂಗಾಗ್ಬಿಟ್ಟು ಬಾಳೆ ಅಡಿಕೆ ಇಡ್ಬೇಕಂತ ಆಸೆ, ಆದ್ರೆ ನೀರ್ ಕಡಿಮೆ ಅಲ್ಲ ಸರ್, ಅದಕ್ಕೆ ನಾವು ಹಾಕಿಲ್ಲ ಸರ್. ಜಮೀನಲ್ಲಿ ನಿಮ್ಮ ಯಜಮಾನ್ರದ ಜಾಸ್ತಿ ಕೆಲಸ ಇರುತ್ತಾ, ನಿಮ್ದು ಜಾಸ್ತಿ ಕೆಲಸ ಇರುತ್ತಾ? ಇವ್ರು ಮಾಡ್ತೀವಿ ಸರ್, ಅವ್ರು ಮಾಡ್ಬೇಕಾದ್ರೆ ನಾವು ಜೊತೆಗೆ ಹೋಗೋದು, ನಾವು ಮಾಡಿದ್ರೆ ಅವ್ರು ಕಳೆಪಳೆ ತೆಗಿಯಕೇನ್ ಬರಲ್ಲ ಸರ್, ಮಿಕ್ಕಿದ ಕೆಲಸ ಅವ್ರು ಮಾಡ್ಬೇಕಾದ್ರೆ ನಾವು ಹೋಗ್ತಿರ್ತೀವಿ. ಬೇಸಾಯ ಎಲ್ಲ ಅವ್ರು ಮಾಡ್ತಾರೆ, ಈ ಕಳೆ, ನೀರಿಂದು ಮತ್ತೆ ಗೊಬ್ಬರ ಕೊಡೋದು ಇಂತವೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ನೀವೇ ಮಾಡ್ತೀರಾ? ಮಾಡ್ತೀವಿ ಸರ್, ನೀರ್ ಕಟ್ಟೋದೆಲ್ಲ ಮಾಡ್ತೀವಿ ಸರ್, ಅವ್ರಿಲ್ಲ ಅಂದ್ರೆ ಅವ್ರ ಇದ್ರೆ ಕಟ್ತಾರೆ ಸರ್ ನೀರು, ಇಲ್ಲಾಂದ್ರೆ ನಾವೇ ಕಟ್ತೀವಿ, ಗೊಬ್ಬರ ಚೆಲ್ಲಿದ್ರೆ ನಾವು ನೀರ್ ಕಟ್ಟೋದು ಜೊತೆಗೆ ಹೋಗಿ ಹಂಗ್ ಮಾಡ್ತೀವಿ. ಜಮೀನಿಗೆ ನೀರ್ ಸಾಕಾಗುತ್ತಮ್ಮ, ನಿಮ್ಗೆ ನೀರ್ ಚೆನ್ನಾಗ್ ಬರ್ತದ ಬೋರಲ್ಲಿ? ಹೌದು ಸರ್, ಬರ್ತದ ಸರ್, ಇವಾಗೇನ್ ಸಮಸ್ಯೆ ಏನಿಲ್ಲ, ಬರ್ತಾವೆ. ಮಳೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೇನ, ಇವಾಗ ಸದ್ಯಕ್ಕೇನು ಚೆನ್ನಾಗ್ ಬರ್ತದ. ಈಗ ನೀವ್ ಇಲ್ಲೇ ತೋಟದಲ್ಲೇ ವಾಸ ಮಾಡೋದ್ರಿಂದ ಈ ಒಂದ್ ಸ್ವಲ್ಪ ಹಸು ಸಾಕಾಣಿಕೆ ಮಾಡೋದು, ಕುರಿ ಸಾಕಾಣಿಕೆ ಮಾಡೋದು, ನಾಟಿ ಕೋಳಿ ಸಾಕಾಣಿಕೆ ಮಾಡೋದು, ಮೇಕೆ ಸಾಕಾಣಿಕೆ ಮಾಡೋದು, ಇಂಥವನ್ನೆಲ್ಲ ಏನಾದ್ರು ಉಪಕಸಬಗಳು ಅಳವಡಿಸ್ಕೋಬಹುದಲ್ಲ, ಯಾಕೆ ಅಳವಡಿಸ್ಕೊಳ್ತಿಲ್ಲ, ಏನೋ ಅಳವಡಿಸ್ಕೊಂಡಿದ್ದೀರಾ? ಸ್ವಲ್ಪ ಸಾಕ್ತಿದ್ವಿ ಸರ್, ಕುರಿ ಅದೆಲ್ಲ ಸಾಕ್ತಿದ್ವಿ. ಇಲ್ಲೇ ಒಂದ್ ಸ್ವಲ್ಪ ರೇಷ್ಮೆ ನಾವ್ ಇಟ್ಕೊಂಡಿದ್ಕಿಲ್ಯೋ, ಈ ಕುರಿ ಮರಿ ತರ್ತಿದ್ವಿ, ಇವಾಗ ತರ್ತಾ ಇಲ್ಲ ಸರ್. ಒಂದ್ ಸ್ವಲ್ಪ ಅವು ಯಾವಾಗ್ಲೂ ನೋಡ್ಕೊಂತಿರ್ಬೇಕು ಕುರಿ ಮರಿಗೆ, ಹಂಗಾಗಿ ತಂದಿಲ್ಲ. ಸಸು ತರ್ಬೇಕಂತ ಇದೀವಿ ಸರ್, ನೋಡ್ಬೇಕು. ಈ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾರೆ? ಸಾಕಿದ್ವಿ ಸರ್, ನಾಟಿ ಕೋಳಿ ಸಾಕಿದೀವಿ. ಏನ್ ಮಾರಂಗ ಏನ್ ಸಾಕಿಲ್ಲ, ತಿನ್ನಕ್ ಮಾತ್ರ ಅದೇ ಏನಾರು ಬಂದಂಗಲ್ಲ ಅದಕ್ಕೆ ಬರ್ದಂಗೆ ನಾವ್ ಮನೇಲಿ ಸಾಕಿದ್ರೆ ಅನುಕೂಲ ಅಂತೀರಾ? ಹೌದ್ ಸರ್. ಮುಂದಿನ ಏನೇನ್ ಬೆಳೆಗಳು ಬೆಳಿಬೇಕಂತ ಆಸಕ್ತಿ ಇದೆಯಮ್ಮ? ಅಡಿಕೆ ಹಾಕ್ಬೇಕಂತ ಇತ್ತು ಸರ್, ಬೋಟ್ ಹಾಕಿದೀವಿ. ಇವಾಗ ಅದೇ ರೇಷ್ಮೆ ಮಧ್ಯೆ ಇಡಣ ಅಂತ ಇದೆ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ರು ಸಾಯಿ, ಒಂದ್ ಹೆಣ್ಣು ಒಂದ್ ಗಂಡು. ಮುಂದೆ ಮಗನೇನಾದ್ರೂ ಈ ಕೃಷಿ ಬದುಕಿಗೆ ತರ್ಬೇಕನ್ನ ಆಸಕ್ತಿ ಇದೆಯಾ? ಇಲ್ಲ ಸರ್, ಅವ್ರು ಓದಿ ಮುಂದೆ ಏನೇನು ಕೆಲ್ಸಕ್ಕೆ ಹೋಗ್ಲಿ, ನಾವು ಮಾಡೋದೇ ಕಷ್ಟ ಸಾಕು ಸರ್. ಮಗ ಕಷ್ಟ ಬೀಳೋದು ಬೇಡ ಬೇಡ ಬೇಡ ಸರ್, ಸ್ವಲ್ಪ ಕೆಲಸ ಜಾಸ್ತಿ ಸರ್ ನಮ್ಗೆ. ಅಲ್ಲೇ ಇವಾಗೇನೆ ಸಾಕಾಗಿ ಹೋಗಿರುತ್ತೆ, ಅವನು ಇಷ್ಟು ಕೆಲಸ ಮಾಡಿ ಇದ್ ಮಾಡೋದ್ ಬೇಡ, ಓದಿ ಚೆನ್ನಾಗಿ ಬುದ್ಧಿವಂತ ಆಗ್ಲಿ ಅಂತಂದ್ರೆ. ಇಷ್ಟು ವರ್ಷ ಕೃಷಿ ಮಾಡಿದ್ರಲ್ಲ, ಏನಾದ್ರೂ ಉಳಿತಾಯ ಮಾಡಿದ್ರಮ್ಮ? ಉಳಿತಾಯ ಆಗಿದೆ ಸರ್, ಮನೆ ಕಟ್ಟಿದೀವಿ, ಮಕ್ಕಳ ವಿದ್ಯಾಭ್ಯಾಸ ಮಾಡ್ಸಕ್ಕೆ, ಅವ್ರನ್ನೆಲ್ಲ ಸ್ಕೂಲ್ ಫೀಸ್ ಅದೆಲ್ಲ ಜಾಸ್ತಿ ಇರುತ್ತಲ್ಲ ಸರ್, ಹಂಗಾಗಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ತಾವೇ ಮಾಡೋದಿದ್ದ ಒಂದ್ ಸ್ವಲ್ಪ ಕಡಿಮೆನೆ ಅನ್ಸುತ್ತೆ, ಯಾಕಂದ್ರೆ ಕೂಲರ್ ನಿಕ್ ಮಾಡಿಸಿದ್ರೆ ಏನು ಉಳಿತಾಯ ಆಗ್ತಿರ್ಲಿಲ್ಲ ಸರ್, ನಾವೇ ಮಾಡೋದ್ರಿಂದ ಒಂದ್ ಸ್ವಲ್ಪ ಉಳಿತೈತ್ ಸರ್. ಈಗ ನೀವ್ ಇಷ್ಟೊಂದು ಕಷ್ಟಪಟ್ಟು ಜಮೀನಲ್ಲಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾರೆ, ಈಗಿನ ಮಹಿಳೆಯರು ಜಮೀನಲ್ಲಿ ಕೆಲಸ ಮಾಡೋದ್ ಕಷ್ಟಪ್ಪ ಅಂತಾರೆ, ಅಂತ ಮಹಿಳೆಯರಿಗೆ ಏನೇಳಕ್ ಇಷ್ಟಪಡ್ತಾರೆ? ಅವರು ಫಸ್ಟ್ನಿಂದ ಹಂಗೆ ಬಂದಿರ್ತಾರ ಸರ್, ಅವ್ರು ಮಾಡಿದ್ರು ಕೆಲವೊಬ್ರು ಮಾಡ್ದಂಗೆ ಸೋಮಾರಿತನ ಮಾಡ್ತಿರ್ತಾರ ಸರ್. ನಮ್ಗೆ ಹಂಗೆ ಅನ್ಸಲ್ಲ ಸರ್, ಹುಟ್ಟಿರೋದೇ ಮಾಡಕ್ಕೋಸ್ಕರ ಮಾಡ್ಕೊಂಡ್ ತಿನ್ಬೇಕು. ಓದಿಲ್ಲ ಅಂತಂದ್ರೆ ಇದಾದ್ರೂ ಮಾಡಿ, ವ್ಯವಸಾಯದಾದ್ರೂ ಮಾಡಿ, ಕೃಷಿ ಬಗ್ಗೆ ಮಾಡಿ ಜೀವನ ಮಾಡ್ಬೇಕಲ್ಲ, ಮುಂದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿ ಮುಂದಕ್ಕೆ ಹೋಗ್ಬೇಕಲ್ಲ ಅಂತಂದೇಳಿ ಅದೈತೆ ಸರ್ ನಮ್ಗೆ ಆಸೆ. ಯಾವತ್ತು ಈ ಕೃಷಿ ಬದುಕು ಕಷ್ಟ ಅನ್ಸಿಲ್ಲ? ಏನು ಅನ್ಸಿಲ್ಲ ಸರ್, ಅಷ್ಟೊಂದೇನು ಏನು, ಇನ್ನು ನಮ್ಗೇನು ಮಾಡ್ಬೇಕು, ನಮ್ಗೆ ಇರತಕ್ಕ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಂತಾನೆ ಆಸೆ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದು ಕೊಟ್ಟಾಯ್ತಾ? ನಾವು ತಂದು ಕೊಟ್ಟೈತೆ, ನಾವ್ ಎಷ್ಟು ಮಾಡ್ತೀವಿ ಅಷ್ಟು ಕೊಡುತ್ತೆ. ನಾವು ಮಾಡ್ಲಿಲ್ಲ, ಬರೀ ಕೆಲಸದಾರ ನಿಕ್ಕಿ ಮಾಡಿಸಿದ್ರೆ ಮಾಡಿದ್ಕೂ ಅದಕ್ಕೂ ಸರಿ ಆಗುತ್ತೆ ಸರ್, ನಾವು ಮಾಡೋದ್ರಿಂದ ಉಳಿತೈತೆ ಸರ್. ಬಹಳ ಸಂತೋಷ ಪಾರ್ವತಮ್ಮರೇ, ಇದುವರೆಗೂ ನಿಮ್ಮ ಈ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಎಂಎಸ್ ಪಾರ್ವತಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಹವಾಮಾನ ವರದಿ. ರಾಜ್ಯದಲ್ಲಿ ಈಶಾನ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮತ್ತು ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ, ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 27°C -18°C ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಇದೇ ಡಿಸೆಂಬರ್ 5ರಂದು ಅಂದರೆ ನಾಳೆ ಬೆಳಗ್ಗೆ 8:30 9:00 ನಿಮ್ಮ ಆಕಾಶವಾಣಿ ಚಿತ್ರದುರ್ಗ 102.6 MHz. ವಿಷಯ ಮೈಗ್ರೇನ್ಗೆ ಕಾರಣಗಳು ಹಾಗೂ ಪರಿಹಾರಗಳು. ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ವಿಭಾಗದ ನರರೋಗ ತಜ್ಞರಾದ ಡಾಕ್ಟರ್ ರಚಿತಾ ಪತ್ರಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ದಾವಣಗೆರೆ, NH4 ಬೈಪಾಸ್ ರಸ್ತೆ ದಾವಣಗೆರೆ. ವೈದ್ಯರ ಭೇಟಿಗಾಗಿ 24/7 ಕರೆ ಮಾಡಿ 1800-03-09-03-09. ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಇದೇ ಗುರುವಾರ ಬೆಳಗ್ಗೆ 8:30 ಅಂದರೆ ನಾಳೆ ಬೆಳಗ್ಗೆ 8:30 ನಿಮ್ಮ ಆಕಾಶವಾಣಿ ಚಿತ್ರದುರ್ಗ 102.6 FM ಕೇಂದ್ರದಿಂದ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕ್ ಬಬ್ಬೂರ್ ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಯು ಜೀವನ್ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಹೂವಿನ ಕೃಷಿಯ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ಸರ್, ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಸರ್, ಈಗ ಸಾಕಷ್ಟು ಜನ ಹೂವಿನ ಕೃಷಿ ಮಾಡ್ತಾರೆ, ಒಳ್ಳೆ ಲಾಭ ಪಡ್ಕೊಳ್ತಿದ್ದಾರೆ. ಹೂವಿನ ಕೃಷಿ ಮಾಡಂತ ರೈತ ಬಾಂಧವರಿಗೆ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯ ವಾತಾವರಣ ಯಾವ ರೀತಿ ಇದೆ ಸರ್? ಹೂವಿನ ಕೃಷಿಗೆ ಚಿತ್ರದುರ್ಗ ಈ ಸರೌಂಡಿಂಗ್ಸ್ ಏನ್ ಏರಿಯಾ ಇದೆಯಲ್ಲ, ಸಾಕಷ್ಟು ಬೆಳೆ ಬೆಳೀತಾ ಇದ್ದು ರೈತರು. ಚಿನ್ನದಾಗಿ ಸೇವಂತಿಕೆ, ಸುಗಂಧರಾಜ, ಬಟನ್ ರೋಸ್, ಕನಕಾಂಬ್ರ, ಮಲ್ಲಿಗೆ, ಒಟ್ಟಾರೆ ಹೇಳ್ಬೇಕಂದ್ರೆ ಈ ವಾತಾವರಣ ತುಂಬಾ ಏಳು ಮಾಡಿಸಿದ್ದು ಮತ್ತೆ ಸಣ್ಣ ರೈತರಿಗೆ ತುಂಬಾ ಅನುಕೂಲವಾಗುವಂತ ಬೆಳೆ. ನಾವು ದಿನನಿತ್ಯ ದುಡ್ಡು ನೋಡ್ಬೇಕು ಅನ್ನೋದ್ರು ಅಂತಂದ್ರೆ ಅದು ಹೂವಿನ ಬೆಳೆಯಲ್ಲಿ ಅಂತ ನನ್ನ ಅನಿಸಿಕೆ. ಹೌದು ಸರ್, ಈಗ ನೀವು ಹೇಳ್ದಂಗೆ ಈ ಹೂವು ತರಕಾರಿ ಬೆಳೆಯೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಪ್ರತಿ ದಿವಸನೂ ದುಡ್ಡು ಬರುತ್ತೆ, ಹಂಗಾಗ್ಬಿಟ್ಟು ತಮ್ಮ ಜೀವನ ನಿರ್ವಹಣೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ? ಖಂಡಿತ, ಒಂದು ಹೂವು ಒಂದು ಅರ್ಧ ಎಕರೆ ನೀವು ಮೈಂಟೈನ್ ಮಾಡ್ಬಿಟ್ರೆ ಸಾಕು, ಒಂದು ಸಂಸಾರವನ್ನ ತೂಗಿಸ್ಬೋದು. ಈಗಿನ ಇದರಲ್ಲಿ ಏನಂದ್ರೆ ನಮ್ಗೆ ದಿನನಿತ್ಯ ಅದರಲ್ಲೇ ತೊಡಗಿಸ್ಕೋಬೇಕು. ನಮ್ಗೆ ಮಾರ್ಕೆಟಿಂಗ್ ಜ್ಞಾನ ಒಂದು ಇಟ್ಕೊಂಡು ನಾವು ಬೆಳೆದಿದ್ದೆ ಆದ್ರೆ ಹೂವಿನ ಇದರಲ್ಲಿ ನಮ್ಗೆ ಒಳ್ಳೆ ಆದಾಯ ಬರುತ್ತೆ, ಮತ್ತೆ ಹೊಸ ಹೊಸ ತಳಿಗಳನ್ನ ನಾವು ಅಳವಡಿಸ್ಕೋಬೇಕಾಗುತ್ತದೆ. ಆ ದೃಷ್ಟಿಯಿಂದ ನಾವೀಗ ಸಪೋಸ್ ಗುಲಾಬಿನೇ ಮಾಡ್ಬೇಕಂದ್ರೆ ಈಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರ್ತಂತ ಬಟನ್ ರೋಸ್ ಅಲ್ಲಿ ಇರ್ತಕ್ಕಂತ ಅರ್ಕ ಸವಿ ಅಂತಿದೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ಅವರು ಅಭಿವೃದ್ಧಿಪಡಿಸಿದ್ದಾರೆ. ಅದು ಬಟನ್ ರೋಸ್ ಒಂದ್ಸಲ ನೀವು ನಾಟಿ ಮಾಡಿದ್ರೆ ಅದು 8-10 ವರ್ಷದವರೆಗೂ ಇರುತ್ತೆ. ಆ ದೃಷ್ಟಿಯಿಂದ ನೀವೇನಿಲ್ಲ, ಜಸ್ಟ್ ನೀವು ಗೊಬ್ಬರ ನೀರನ್ನು ಕೊಟ್ಕೊಂಡಿದ್ ಬಿಟ್ರೆ ಸಾಕು, ನೀವು ಕೊಯ್ಲು ಮಾಡ್ಕೊಂಡಿದ್ರೆ ಸಾಕಷ್ಟೇ, ಅದಕ್ಕೇನು ಖರ್ಚು ಬೇಕಿಲ್ಲ, ಮೈಂಟೈನ್ ಒಂದು ಮಾಡ್ಕೊಂಡೋದ್ರೆ ಸಾಕು. ವರ್ಷ ಪೂರ್ತಿ ಸಾಕಷ್ಟು ಸಮಾರಂಭಗಳು, ಮದುವೆಗಳು, ಹಬ್ಬಗಳು, ಉತ್ಸವಗಳು ಈ ತರ ನಡೆಯೋದ್ರಿಂದ ವರ್ಷ ಪೂರ್ತಿ ನಮ್ಮ ಹೂವಿನ ಬೆಳೆ ಬೆಳೆಯಂತ ರೈತ ಬಂದವರಿಗೆ ಹೂವಿನ ಬೇಡಿಕೆ ಇದ್ದೇ ಇರುತ್ತೆ, ಒಳ್ಳೆ ಲಾಭದಾಯಕ ಅಂತೀರ? ಹೌದು, ಖಂಡಿತ. ಈಗ ನಾವು ಎಲ್ಲಾ ಹೂವುಗಳನ್ನ ನಾವು ಬೆಳಿಲಿಕ್ಕಾಗಲ್ಲ, ಈಗ ಡೆಕೋರೇಷನ್ಸ್ ಹೂಗಳನ್ನೆಲ್ಲ ನಾವು ಬೆಳಿಲಿಕ್ಕಾಗಲ್ಲ, ಸಣ್ಣ ರೈತರುಗಳೆಲ್ಲ ಬೆಳಿಲಿಕ್ಕಾಗಲ್ಲ. ಅದಕ್ಕಂತಾನೆ ಸಣ್ಣ ರೈತರಿಗೋಸ್ಕರನೇ ಈಗ ಸುಗಂಧರಾಜ, ಕನಕಾಂಬ್ರ, ಮಲ್ಲಿಗೆ, ಸೇವಂತಿಕೆ ಇಂತ ಹೂವುಗಳನ್ನ ನಾವು ಬೆಳ್ಕೋಬಹುದು. ಈ ಓಪನ್ ಫೀಲ್ಡ್ ಅಲ್ಲಿ ಖರ್ಚು ಕಡಿಮೆ ಆಗಂತ ಈ ಸುಗಂಧರಾಜು, ರೋಸ್ ಅಂದ್ರೆ ರೋಸ್ ಅಲ್ಲಿ ಬಟನ್ ರೋಸ್, ಮತ್ತೆ ಕನಕಾಂಬ್ರ, ಮಲ್ಲಿಗೆ, ಇವು ನಾವು ಏಳು ಮಾಡಿಸಿದಂತ ಬೆಳೆಗಳಾಗಿದೆ. ಹೂವಿನ ಬೆಳೆಯನ್ನ ವರ್ಷ ಪೂರ್ತಿ ಬೆಳಿಬಹುದು, ಅದಕ್ಕೇನಾದ್ರೂ ಸೀಮಿತವಾದ ಒಂದು ಕಾಲದಲ್ಲಿ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಅಂತೀರ? ವರ್ಷ ಪೂರ್ತಿ ಬೆಳೆಯಬಹುದಾದ ಬೆಳೆ ಅಂತಂದ್ರೆ ಸುಗಂಧರಾಜ, ಬಿಡಿ ಹೂಗಳಲ್ಲಿ ಹೇಳ್ಬೇಕಂದ್ರೆ ನಾವು ಸೀಸನ್ ಆಗಿ ಬೆಳಿಬೇಕು ಅಂತಂದ್ರೆ ಒಂದು ಚೆಂಡು ಹೂವು, ಸೇವಂತಿಗೆ ಎರಡೇ, ವರ್ಷ ಪೂರ್ತಿ ಅಂದ್ರೆ ಕನಕಾಂಬ್ರ ಮತ್ತೆ ಸುಗಂಧರಾಜ ಮತ್ತೆ ಮಲ್ಲಿಗೆ ಮತ್ತೆ ಬಟನ್ ರೋಸ್, ಇವಿಷ್ಟು ವರ್ಷ ಪೂರ್ತಿ ಇರುತ್ತೆ. ಒಂದ್ಸಲ ನೀವು ನಾಟಿ ಮಾಡಿದ್ರೆ ಸುಮಾರು ರೋಸ್ ಒಂದ್ 8-10 ವರ್ಷ ಇರುತ್ತೆ, ಬಟನ್ ರೋಸು. ಸುಗಂಧರಾಜು 3 ವರ್ಷ ಇರುತ್ತೆ, ಕನಕಾಂಬ್ರನು 2-3 ವರ್ಷ ಇರುತ್ತೆ. ಆದ್ರೆ ನೀವು ಚೆಂಡು ಹೂವು ಬೇಸಾಯ ಆದ್ರೆ 3 ತಿಂಗಳು ಮುಗ್ದೋಗುತ್ತೆ, ಸೇವಂತಿಗೆ 4-5 ತಿಂಗಳು ಈ ತರ ಆಗುತ್ತೆ. ಹೂವಿನಲ್ಲಿ ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಪ್ರತ್ಯೇಕವಾದ ತಳಿಗಳು ಇರ್ತಾವ? ಆ ಒಂದು ಉತ್ತಮವಾದ ಗುಣಮಟ್ಟದ ತಳಿಗಳನ್ನು ಉಪಯೋಗಿಸಿದ್ರೆ ಮಾತ್ರ ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಅಂತೀರ? ಖಂಡಿತ, ಯಾಕಂದ್ರೆ ಈಗ ಸುಗಂಧರಾಜದಲ್ಲಿ ಅರ್ಕ ಪ್ರಜ್ವಲ್ ಅಂತ ಒಂದು ವೆರೈಟಿ ಇದೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ಅಭಿವೃದ್ಧಿಪಡಿಸಿದ್ದಾರೆ. ಅದ್ರದ್ದು ಹೂವು ಸೂಕ್ತನೂ ಇದೆ, ಈ ಚಿತ್ರದುರ್ಗ ಜಿಲ್ಲೆಗೆ ಸೂಕ್ತವಾದ ತಳಿ ಕೂಡ ಆಗಿದೆ. ಈ ತಳಿ ಬೇಕಂತಂದ್ರೆ ನೀವು ಅಲ್ಲಿ ಆರ್ಡರ್ ಮಾಡಬೇಕು, ಇಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ನೀವು ಆರ್ಡರ್ ಮಾಡಿದ್ರೆ ಅವರು ಮಾಡಿ ಕೊಡ್ತಾರೆ ಗಡ್ಡೆಗಳು. ಆ ಗಡ್ಡೆಗಳನ್ನೇ ತಂದು ನೀವು ನಾಟಿ ಮಾಡಿದ್ರೆ ಇದ್ರಲ್ಲಿ ಏನಂದ್ರೆ ದಳಗಳ ದಪ್ಪ ಜಾಸ್ತಿ ಇರೋದ್ರಿಂದ ನಿಮ್ಗೆ ಬಿಡ್ಸಕ್ ಈಸಿ ಆಗುತ್ತೆ, ಜಾಸ್ತಿ ಟೈಮ್ ತಗೊಳಲ್ಲ, ಲೇಬರ್ಸ್ ನ ಸೇವ್ ಮಾಡಬಹುದು ಒಂದು, ಆಮೇಲೆ ತೂಕ ಜಾಸ್ತಿ ಬರುತ್ತೆ, ಸಿಂಗಲ್ ಫ್ಲವರ್ ಸೈಜ್ ಜಾಸ್ತಿ ಇರುತ್ತೆ. ಆ ದೃಷ್ಟಿಯಿಂದ ಇಂತ ಅಭಿವೃದ್ಧಿಪಡಿಸಿದಂತ ತಳಿಗಳು ನಾನು ಹೇಳ್ತೀನಿ. ಈಗ ಸುಗಂಧರಾಜದಲ್ಲಿ ಅರ್ಕ ನಿರಂತರ ಅಂತಿದೆ, ಅರ್ಕ ಪ್ರಜ್ವಲ್ ಅಂತಿದೆ, ಬಟನ್ ರೋಸ್ ಅಲ್ಲಿ ಅರ್ಕ ಸವಿ ಅಂತ ಹೊಸ್ತ ಬಿಟ್ಟಿದ್ದಾರೆ, ಆಮೇಲೆ ಕನಕಾಂಬ್ರದಲ್ಲಿ ಅರ್ಕ ಶ್ರೇಯ, ಅರ್ಕ ಶ್ರೀಯ, ಅರ್ಕ ಶ್ರಾವ್ಯ ಮತ್ತೆ ಅರ್ಕ ಚೆನ್ನ ಅಂತ ಒಂದಿದೆ, 4 ವೆರೈಟಿ ಬಿಟ್ಟಿದ್ದಾರೆ. ಆಮೇಲೆ ಮಲ್ಲಿಗೆಯಲ್ಲಿ ಮಾಮೂಲಿ ಮಲ್ಲಿಗೆ ಇದಾವೆ, ಅದರಲ್ಲಿ ನೀವು ಸೂಜಿ ಮಲ್ಲಿಗೆ ಆದ್ರೆ ಮಾಡ್ಕೋಬಹುದು, ಕಾಕಡ ಮಲ್ಲಿಗೆ ಆದ್ರೆ ಮಾಡ್ಕೋಬಹುದು. ಈ ತರದ್ದು ನೀವು ಅಭಿವೃದ್ಧಿ ಪಡಿಸಿದ ತಳಿಗಳನ್ನ ನೀವು ತಂದು ನಾಟಿ ಮಾಡಿ ಬೆಳೆದಿದ್ದೆ ಆದ್ರೆ ಒಂದ್ ಸ್ವಲ್ಪ ನಾವು ಹೆಚ್ಚಿನ ದುಡ್ಡು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ರೈತ ಬಂದವರು ಹೂವಿನ ಬೆಳೆ ಬೆಳಿಬೇಕು ಅಂದಾಗ ಭೂಮಿ ಸಿದ್ಧತೆ ಯಾವ ರೀತಿ, ಬೇಸಾಯ ಕ್ರಮಗಳು ಯಾವ ರೀತಿ ಮಾಡ್ಬೇಕಾಗತ್ತೆ? ನನ್ನ ಒಂದು ಅಭಿಪ್ರಾಯ ಏನಂದ್ರೆ ನೀವು ಎಲ್ಲಾ ಹೂವಿನ ಬೆಳೆಗಳನ್ನು ನೀವು ಬೆಳಿಬೇಕಾದ್ರೆ ಯಾವ ಹಬ್ಬಕ್ಕೆ ಕೋಯಿನ್ಸೈಡ್ ಆಗತ್ತೆ ಅದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ನಾಟಿ ಮಾಡ್ಬೇಕು. ನಾಟಿ ಮಾಡ್ಬೇಕಂದ್ರೆ ಭೂಮಿ ಚೆನ್ನಾಗಿ ಸಿದ್ಧತೆ ಮಾಡ್ಕೋಬೇಕು. ಸಪೋಸ್ ಈಗ ಸೇವಂತಿಗೆ ವರ್ಷವಿಡೀ ಬೆಲೆ ಇದ್ದೇ ಇರುತ್ತೆ, ಕನಿಷ್ಠ 1 ಕೆಜಿಗೆ 40-60 ರೂಪಾಯಿ ಇದೆ, ಅದೇ ಹಬ್ಬಗಳಲ್ಲಿ ಬೆಳೆದು 300-400 ರೂಪಾಯಿಗೆ ಹೋಗುತ್ತೆ. ಆ ದೃಷ್ಟಿಯಿಂದ ನನ್ನ ಒಂದು ಜ್ಞಾನದ ಪ್ರಕಾರ ಭೂಮಿ ಸಿದ್ಧತೆ ಮಾಡಿಕೊಂಡು ಯಾವುದೇ ಹೂವಿನ ಬೆಳೆ ಆಗಲಿ, ಸೇವಂತಿಗೆ ಆಗಿರ್ಬೋದು, ಚೆಂಡು ಆಗಿರ್ಬೋದು, ಚೆನ್ನಾಗಿ ಮಾಗಿ ಉಳುಮೆ ಮಾಡಿ 3-4 ಬಾರಿ ಅದಕ್ಕೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರನ ಹಾಕಿ ಏರು ಮಡಿಯಲ್ಲಿ ಮಾಡೋದ್ರಿಂದ ನಿಮಗೆ ಈಗಿನ ವಾಯು ಬರ ಕುಸಿತದಿಂದ ಹೆಚ್ಚು ಮಳೆ ಬಂದ್ರೆ ನಿಂತ್ಕೊಂಡ್ಬಿಡೋದು, ಇದೆಲ್ಲ ಆಗಿದ್ರೆ ಬಸ್ತೋಗ್ಬೇಕು ನೀರು, ಏನೇ ವಾಯು ವೈಪರೀತ್ಯ ಆದ್ರೂ ಅದು ತಡ್ಕೊಳ್ಳೋ ಶಕ್ತಿ ಇರಬೇಕು. ಅಂದ್ರೆ ನಾವು ಆತರ ನಾವು ಕ್ರಿಯೇಟ್ ಮಾಡಬೇಕು, ಸಾಯಿಲ್ ಸ್ಟ್ರಕ್ಚರ್ನ. ಸೊ ಆ ದೃಷ್ಟಿಯಿಂದ ಏರು ಮಡಿಗಳಲ್ಲಿ ಮಾಡಿಬಿಟ್ಟು ಡ್ರಿಪ್ ಎಳೆದ್ಬಿಟ್ಟು ಮಲ್ಚಿಂಗ್ ಶೀಟ್ ಹಾಕಿ ಬೆಳೆದ್ರೆ ನಮಗೆ ಲೇಬರ್ ಸೇವ್ ಆಗುತ್ತೆ, ಕಳೆ ಬರುವುದಿಲ್ಲ. ಕಳೆ ಬರಲಿಲ್ಲ ಅಂದ್ರೆ ಆಟೋಮೆಟಿಕ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ. ನಾವು ಎಷ್ಟು ಬೇಕೋ ನೀರು ಅಷ್ಟನ್ನೇ ಕೊಡ್ತೀವಿ ಗಿಡಕ್ಕೆ. ಆ ದೃಷ್ಟಿಯಿಂದ ನೀರು ನಾವು ಕೊಟ್ಟಿದ್ದಷ್ಟನ್ನು ತಗೊಂಡು ಒಳ್ಳೆ ಕ್ವಾಲಿಟಿ ಸೈಜ್ನ ಬರಬೇಕು. ಒಂದು ಹೇಳ್ಬೇಕಂತಂದ್ರೆ ಮೇ ಎಂಡಿಂಗ್ ಅಲ್ಲಿ ನೀವು ಪ್ಲಾಂಟಿಂಗ್ ಮಾಡಿದ್ರೆ ಈ ಸೇವಂತಿಗೆ ಸಪೋಸ್ ಹೇಳ್ಬೇಕಂದ್ರೆ ಮೇ ಎಂಡಿಂಗ್ ಜೂನ್ ಫಸ್ಟ್ ವೀಕ್ ಅಲ್ಲಿ ನೀವು ಪ್ಲಾಂಟಿಂಗ್ ಮಾಡಿದ್ದೆ ಆದ್ರೆ ಅದು ಗಣಪತಿ ದಸರಾ ಗೌರಿ ಹಬ್ಬಕ್ಕೆ ಬಂದು ಟಿಲ್ ಎರಡನೇ ಬೀಡು ನಿಮಗೆ ದೀಪಾವಳಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಈ ತರ ನೀವು ಪ್ಲಾನ್ ಮಾಡಿ ಇದಕ್ಕೆ ಸೂಕ್ತವಾದ ತಳಿಗಳನ್ನ ಹಾಕೊಂಡು ನೀವು ಬೆಳಿಬೇಕು ಅಂತ ನಾನು ರೈತರಲ್ಲಿ ಕೇಳ್ಕೊತೀನಿ. ಎಲ್ಲಾ ಬೆಳೆಗಳು ನೀವು ಕೃಷಿ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ ಮಣ್ಣಿನ ಪರೀಕ್ಷೆ ಮಾಡಿಸಬೇಕು, ನೀರಿನ ಪರೀಕ್ಷೆ ಮಾಡಿಸಬೇಕು ಅಂತ. ಈ ಹೂವಿನ ಬೆಳೆ ಬೆಳೆಯಂತ ರೈತ ಬಂದವರು ಈ ಮಣ್ಣು ನೀರಿನ ಪರೀಕ್ಷೆ ಮಾಡಿಸಿದ್ರೆ ಅನುಕೂಲ ಅಂತೀರಾ? ಸಾಮಾನ್ಯವಾಗಿ ಈಗ ಮಾಡಿಸ್ಲೇಬೇಕಾಗುತ್ತದೆ ಮಣ್ಣು ಮತ್ತೆ ನೀರನ್ನ. ಬಟ್ ಈ ಬೆಳೆಗಳ ಓಪನ್ ಫೀಲ್ಡ್ ಅಲ್ಲಿ ಏನಿದೆ ಅಂತ ಅನ್ನಲ್ಲ, ಅದಕ್ಕೆ ನೀರಲ್ಲಿ ಒಂದ್ ಸ್ವಲ್ಪ ಉಪ್ಪು ಇದೆ ಜಿಲ್ಲೆಯಲ್ಲಿ, ಒಂದ್ ಸ್ವಲ್ಪ ಜಾಸ್ತಿ ಇದೆ, ಆದ್ರೂ ಇದು ತಡ್ಕೊಂತವೆ ಈ ಬೆಳೆಗಳು. ಆಮೇಲೆ ಮಣ್ಣು ಒಂದ್ ಸ್ವಲ್ಪ ನ್ಯೂನತೆ ಇರುತ್ತೆ, ಅದಕ್ಕೆ ತಕ್ಕಾಗೆ ನಾವು ಪರಿಶೀಲನೆ ಮಾಡ್ಕೊಂಡು ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಮಾಡ್ಕೋಬಹುದು. ಅದೇನಂತ ಮೇಜರ್ ಪ್ರಾಬ್ಲಮ್ ಇಲ್ಲ, ಬಟ್ ಮಾಡಿಸೋದು ಒಳ್ಳೇದು. ಈಗ ನಮ್ ರೈತ ಬಂದ್ರೆ ಹೂವಿನ ಬೆಳೆಗೆ ಯಾವ ನೀರು ಕೊಟ್ರೆ ಅನುಕೂಲ ಅಂತೀರಾ ಅಥವಾ ಡ್ರಿಪ್ ಮಾಡಿಸಿ ಬೆಳೆದ್ರೆ? ಡ್ರಿಪ್ ಮಾಡಿ ಬೆಳೆದ್ರೆ ತುಂಬಾ ಒಳ್ಳೇದು. ಮಲ್ಚಿಂಗ್ ಪೇಪರ್ ಹಾಕಿ ಡ್ರಿಪ್ ಹಾಕಿ ಬೆಳೆದ್ರೆ ಒಂದು ಮೇಯ್ನ್ ಆಗಿ ನಮ್ಗೆ ಲೇಬರ್ ಸೇವ್ ಆಗುತ್ತೆ, ಕಳೆ ನಿರ್ವಹಣೆ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಖರ್ಚು ಬರ್ತಿದೆ ಇತ್ತೀಚಿನ ದಿನ ಲೇಬರ್ಸ್ ಸಿಗ್ತಾ ಇಲ್ಲ, ನೀರು ಉಳಿತಾಯ ಆಗುತ್ತೆ, ತೇವಾಂಶ ಕಾಪಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಕಳೆಗಳು ಬರಲ್ಲ. ಇದಿಷ್ಟು ಮೇಯ್ನ್. ಕಳೆ ಬರ್ಲಿಲ್ಲ ಅಂದ್ರೆ ಕ್ವಾಲಿಟಿ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಇದಿಷ್ಟು ಲಾಜಿಕ್. ಈಗ ಎಲ್ಲಾ ಬೆಳೆಗಳಿಗೂ ಸಾಕಷ್ಟು ರೋಗಗಳು ಬಂದಂಗೆ ಹೂವಿನ ಬೆಳೆಗೂ ರೋಗ ಬರೋ ಸಾಧ್ಯತೆ ಇರುತ್ತೆ, ಕೀಟ ರೋಗಗಳು. ಇವನ್ನ ಯಾವ ರೀತಿ ಅಥಾರಿಟಿ ಮಾಡ್ಬೇಕಾಗುತ್ತೆ ಸರ್ ರೈತ ಬಾಂಧವರು? ಖಂಡಿತ, ಇದು ಹೂವು ಗಿಡ ಅಂದ್ರೆ ಅದು ಸಹ ಗಿಡನೇ ಅಲ್ವಾ, ಆದ್ರೆ ಎಲ್ಲ ಬೆಳೆಯಂಗೆ ಅದು ಗಿಡನೇ. ಆದ್ರಿಂದ ಮಳೆಗಾಲದಲ್ಲಿ ಬೆಳೆದಿದೆ ಆದ್ರೆ ಸಾಮಾನ್ಯವಾಗಿ ಶಿಲೀಂಧ್ರಗಳು ಬಂದೇ ಬರುತ್ತೆ. ಆ ಶಿಲೀಂಧ್ರಗಳಿಗೆ ಮಾಮೂಲಿಯಾಗಿ ನೀವು ನಮ್ಗೆ ವಾಟ್ಸ್ಆಪ್ ಅಲ್ಲಿ ಆದ್ರೂ ಕಳಿಸಿದ್ರೆ ನಾವ್ ಹೇಳ್ತೀವಿ ತಕ್ಷಣಕ್ಕೆ ಏನ್ ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ. ಶಿಲೀಂಧ್ರ ಬಂದಿರುತ್ತೆ, ಶಿಲೀಂಧ್ರ ಬಂದ್ರೆ ಮಾಮೂಲಿ ಅದಕ್ಕೆ ಏನ್ ಬೇಕು ಕಾರ್ಬನ್ ಡೈಸಿಮೋ ಮ್ಯಾಂಕೋಸಿಬೋ ಅದನ್ನ ನೋಡ್ಬಿಟ್ಟು ಹೇಳ್ತೀವಿ. ಸಾಮಾನ್ಯ ಬಂದೇ ಬರುತ್ತೆ. ಮತ್ತೆ ಈಗ ಬೇಸಿಗೆಗಾಲದಲ್ಲಿ ಆದ್ರೆ ಕೀಟಗಳ ಅವಳಿ ಜಾಸ್ತಿ ಆಗುತ್ತೆ, ಸಕ್ಕಿಂಗ್ ಪೆಸ್ಟ್ ರಸ ಇರುವ ಕೀಟಗಳು ಅವೆಲ್ಲ ಜಾಸ್ತಿ ಆಗುತ್ತೆ, ಅದಕ್ಕೆಲ್ಲ ನಾವು ಸೂಕ್ತವಾದ ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಇದು ಹೂವುಗಳೇ ಅಟ್ರಾಕ್ಟ್ ಆಗಿರೋದ್ರಿಂದ ಸಾಕಷ್ಟು ಕೀಟಗಳು ಅಟ್ರಾಕ್ಟ್ ಆದೇ ಆಗುತ್ತೆ. ನಾವು ಮುಂಜಾಗ್ರತೆಯಾಗಿ ಬಟ್ ಸ್ಟೇಜ್ ಅಲ್ಲೇ ನಾವು ಪ್ರಿವೆಂಟಿವ್ ಆಗಿ ಒಂದೊಂದು ಸ್ಪ್ರೇ ತಗೊಂಡ್ಬಿಟ್ರೆ ನಾವು ತೊಟ್ಟೆಯಲ್ಲಿ ಇಡಬಹುದು, ಏನಂತ ಪ್ರಾಬ್ಲಮ್ ಏನಾಗಲ್ಲ. ಈ ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಮ್ಮ ರೈತ ಬಂದವರು ಈ ರಾಸಾಯನಿಕ ಗೊಬ್ಬರ ಸ್ವಲ್ಪ ಬಳಸಿ ಮೇಲ್ ಗೊಬ್ಬರವಾಗಿ ಏನಾದ್ರೂ ಗೊಬ್ಬರಗಳು ಕೊಡೋದು, ಲಘು ಪೋಷಕಾಂಶಗಳು ಜಿಂಕ್ ಬೋರನ್ ಜಿಪ್ಸಮ್ ಈ ತರದ ಗೊಬ್ಬರಗಳನ್ನು ಕೊಟ್ಟಾಗ ಹೆಚ್ಚು ಇಳುವರಿ ನಿರೀಕ್ಷೆ ಮಾಡಬಹುದಂತ? ಖಂಡಿತ ಖಂಡಿತ. ಯಾಕೆಂದ್ರೆ ಕೊಟ್ಟಿಗೆ ಗೊಬ್ಬರ ಜೊತೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಸಹ ಹಾಕ್ಲೇಬೇಕಾಗುತ್ತೆ. ಯಾಕೆಂದ್ರೆ ನಮಗೆ ಕ್ವಾಲಿಟಿ ಬರಬೇಕಂದ್ರೆ ಪೊಟಾಷಿಯಂ ಇಂಪಾರ್ಟೆಂಟ್, ಗಿಡ ಸ್ಟ್ರೆಂತ್ ಬರಬೇಕಂದ್ರೆ ಫಾಸ್ಫರಸ್ ಇಂಪಾರ್ಟೆಂಟ್ ಅಂದ್ರೆ ರಂಜಕ. ಆ ದೃಷ್ಟಿಯಿಂದ ನಾವು ಶಿಫಾರಸು ಮಾಡಿದಂತಹ ಒಂದು ಬೆಳೆಗೆ ಈಗ ಸಪೋಸ್ ಸುಗಂಧರಾಜಕ್ಕೆ ಆಗ್ಲಿ ಶೇಕಡಾ 200 ಕೆಜಿ ಅಷ್ಟು ಸಾರಜನಕ ರಂಜಕ ಪೊಟಾಶ್ ಬೇಕಾಗುತ್ತೆ. ಹಂಗೆ ನಾವು ಅಳವಡಿಸಿಬಿಟ್ಟು ಬೇಸಲ್ ಡೋಸ್ ಅಲ್ಲಿ ನಾವು 50% ನಾವು ಕೊಡಬೇಕಾಗುತ್ತೆ, ಸಾರಜನಕನ 50% ಕೊಡಬೇಕಾಗುತ್ತೆ, ರಂಜಕ ಮತ್ತೆ ಪೊಟಾಶ್ನ ಫುಲ್ ಡೋಸ್ ಅಲ್ಲಿ ಅದ ಮಾಡೋ ಸಮಯದಲ್ಲೇ ಕೊಡಬೇಕಾಗುತ್ತದೆ. ಆಮೇಲೆ ಇನ್ನು ಉಳಿದಂತ 50% ಸಾರಜನಕನ ಗಿಡ ನಾಟಿ ಮಾಡಿಬಿಟ್ಟು ಒಂದ್ ತಿಂಗಳ ಆದ್ಮೇಲೆ ಕೊಟ್ರೆ ಡ್ರಿಪ್ ಮೂಲಕನಾದ್ರೂ ಕೊಟ್ರೆ ತುಂಬಾ ಒಳ್ಳೇದು. ಮತ್ತೆ ಇನ್ನೊಂದ್ ಏನಂದ್ರೆ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಪ್ಸಮ್ ಅಂತ ನಮ್ ಆರ್ಎಸ್ಕೆಗಳಲ್ಲಿ ಸಿಗತ್ತೆ. ಯಾಕಂದ್ರೆ ಒಂದ್ ಸ್ವಲ್ಪ ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಅಂಶ ಇರುತ್ತೆ, ಅದೇನ್ ಕಮ್ಮಿ ರೇಟ್ ಇರುತ್ತೆ. ಸೊ ಅದನ್ನ ನೀವು ಯಾವ್ದೇ ಬೆಳೆ ಮಾಡ್ಬೇಕಾದ್ರೆ ಎಸ್ಪೆಷಲಿ ಹೂವಿನ ಬೆಳೆಗಳಲ್ಲಿ ನೀವು ಅದನ್ನ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದ್ರೆ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಆಗುತ್ತೆ, ಅಪ್ಟೇಕ್ ನ್ಯೂಟ್ರಿಯೆಂಟ್ಸ್ ಇನ್ಕ್ರೀಸ್ ಆಗುತ್ತೆ ಪ್ಲಾಂಟ್ಸ್ ಅಲ್ಲಿ. ಇದಿಷ್ಟು ಹೇಳ್ತೀನಿ. ಮತ್ತೆ ನೀವು ಹೇಳಿದ್ರಾಗೆ ಐರನ್ ಜಿಂಕ್ ಬೋರಿಕ್ ಆಸಿಡ್ ಇವೆಲ್ಲ ಲಘು ಪೋಷಕಾಂಶಗಳು. ನಾವು ಕ್ರಾಪಿಂಗ್ ಸ್ಟೇಜ್ ಅಲ್ಲಿ ಇರುತ್ತಲ್ಲ ಬಡ್ ಸ್ಟೇಜ್ ಅಲ್ಲಿ ಒಂದ್ ಸ್ಪ್ರೇ ತಗೊಳಕ್ ಹೇಳ್ತೀವಿ ಇದನ್ನ, ಯಾಕಂದ್ರೆ ಇವೆಲ್ಲ ನಮ್ಗೆ ಮೈನ್ಯೂಟ್ ಕ್ವಾಂಟಿಟಿ ಅಲ್ಲಿ ಬೇಕಾಗುತ್ತೆ ಗಿಡಗಳಿಗೆ, ಜಾಸ್ತಿ ಪ್ರಮಾಣದಲ್ಲಿ ಬೇಕಿಲ್ಲ. ಸೊ ಆ ದೃಷ್ಟಿಯಿಂದ ಯೂಶಲಿ ನಾವು 0.5% ಐರನ್ ಹೇಳ್ತೀವಿ, ಅಂದ್ರೆ 0.5 gram 1 liter, 5 gram 1 liter, ಮತ್ತೆ ಬೋರಿಕ್ ಆಸಿಡ್ ಅಂದ್ರೆ 0.1% ಹೇಳ್ತೀವಿ, ಮತ್ತೆ ಜಿಂಕ್ ಸಲ್ಫೇಟ್ ಅಷ್ಟೇ 0.5% ಹೇಳ್ತೀವಿ. ಇದನ್ನ ಒಂದ್ ಸ್ಪ್ರೇ ಮಾಡ್ಬೇಕಾಗುತ್ತೆ, ಬಟ್ ಸ್ಟೇಜ್ ಅಲ್ಲೇ ಕೊಟ್ರೆ ನಮಗೆ ಸೈಜ್ ಬರುತ್ತೆ, ಒಳ್ಳೆ ಆಹಾರ ಸಿಂಥಸ್ ಉತ್ಪತ್ತಿ ಆಗ್ಲಿಕ್ಕೆ ಒಳಗಡೆ ಗಿಡಗಳ ಸಿಸ್ಟಮ್ ಅಲ್ಲಿ ಹೆಲ್ಪ್ ಆಗುತ್ತೆ, ಇವೆಲ್ಲ ಹೆಲ್ಪ್ ಮಾಡ್ತವೆ. ನೀವ್ ಹೇಳ್ದಂಗೆ ಇಷ್ಟೆಲ್ಲ ಒಂಥರ ಬೇಸಾಯ ಕ್ರಮಗಳು ಅನುಸರಿಸಿಕೊಂಡು ಬೆಳೆದಾಗ ನಮ್ಮ ರೈತವರಿಗೆ ಚೆನ್ನಾಗಿ ಒಳ್ಳೆ ಇಳುವರಿ ನಿರೀಕ್ಷೆ ಮಾಡಬಹುದು ಅಂತೀರಾ? ಖಂಡಿತ, ಯಾಕಂದ್ರೆ ಇವೆಲ್ಲ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಇವೆಲ್ಲ ಇಟ್ಕೊಂಡು ಟೈಮ್ ಟೈಮಿಗೆ ನಾವ್ ಏನ್ ಮಾಡ್ಬೇಕು ಅಂತ ನಮ್ಮ ಪಕ್ಕದಲ್ಲಿ ಅಥವಾ ಸೈಂಟಿಸ್ಟ್ ನಮ್ಮನ್ನೇ ಯಾರನ್ನ ಕೇಳಿದ್ರೆ ನಾವು ಖಂಡಿತ ಹೇಳ್ತಿರ್ತೀವಿ, ಬಟ್ ಅಳವಡಿಸ್ಕೋಬೇಕು ಮಾಡ್ಬೇಕು ಅಷ್ಟೇನೆ. ಹೇಳಿ, ನೀವ್ ಹೇಳ್ದಂಗೆ ಚೆನ್ನಾಗಿ ಇಳುವರಿ ಬರುತ್ತೆ. ನಮ್ ರೈತ ಬಂದರು ಮಾರಾಟ ಮಾಡೋ ಸಮಯದಲ್ಲಿ ಹೋಲ್ಸೇಲ್ ಕೊಟ್ಟು ಬರ್ತಾರೆ, ಕೆಜಿ ಗಟ್ಲೆ ಕೊಟ್ಟು ಬರ್ತಾರೆ. ಕೆಲವೊಂದ್ಸರಿ ನೀವ್ ಹೇಳ್ದಂಗೆ ಕನಕಾಂಬ್ರ ಸೇವಂತಿಗೆ ಇವನ್ನೆಲ್ಲ ಒಂದು ಹಾರ ಅಥವಾ ಮಾರ್ಕೆಟ್ ಮಾರಾಟ ಮಾಡಿದಾಗ ಇನ್ನೂ ಹೆಚ್ಚಿನ ಬೆಲೆ ನಿರೀಕ್ಷೆ ಮಾಡಬಹುದು. ಯಾವ ರೀತಿ ಮಾರಾಟದ ಒಂದು ಜಾಣ್ಮೆ ತೋರಿಸಬೇಕಾಗುತ್ತೆ ನಮ್ಮ ರೈತ ಬಂದವರು? ಯಾವುದೇ ಹೂವು ಬೆಳೆದ್ರು ಅದರಲ್ಲಿ ನೀವು ಡೈರೆಕ್ಟ್ ಆಗಿ ಮಾರ್ಕೆಟ್ ಮಾಡೋದ್ರ ಬದಲು ಬಿಡಿ ಹೂವುಗಳನ್ನ ನೀವು ಮನೆಯವರೇನೆ ಕಟ್ಟಿ ಅಥವಾ ಆಳುಗಳನ್ನಿಟ್ಟು ಅದನ್ನ ಕಟ್ಟಿಬಿಟ್ಟು ಉಂಡೆ ತರ ಮಾಡಿಬಿಟ್ಟು ನೀವು ಮಾರ್ಕೆಟ್ಗೆ ಹಾಕಿದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದರಲ್ಲಿ ಒಂದು ಕೆಜಿ ಹೂವದಿಂದ ನೀವು 10 ಮಾರು ಮಾರಬಹುದು. ಒಂದು ಮಾರಿಗೆ ನೀವು 50-100 ರೂಪಾಯಿ ಕೊಟ್ಟು ತಗೋಬರ್ಬೇಕಾದ್ರೆ ನೀವೇ ಅದನ್ನ ಮಾಡಿದ್ರೆ ನಿಮ್ಗೆ ಅದು ಲಾಭ ಬರುತ್ತೆ, ಮಧ್ಯವರ್ತಿಗಳಿಗೆ ಅವಕಾಶ ಇರೋದಿಲ್ಲ ಅಂತ ನಾನು ಹೇಳ್ತೀನಿ. ಅಂದ್ರೆ ನಾವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಬೆಳೆಸಿರ್ತೀವಿ ಮಾಡಿರ್ತೀವಿ, ಹಂಗಾಗ್ಬಿಟ್ಟು ನಾವು ಮಧ್ಯವರ್ತಿಗಳು ಲಾಭ ಕೊಡೋದಕ್ಕಿಂತ ನಾವೇ ಹಾರ ಕಟ್ಟಿ ಮಾರಾಟ ಮಾಡೋದು ಹೆಚ್ಚು ಅನುಕೂಲ ಅಂತ. ಈಗ ಬಿಡಿ ಹೂಗಳನ್ನೆಲ್ಲ ನಾವು ಕಟ್ಟಿ ಮಾರಿದ್ರೆ ಒಳ್ಳೆ ಲಾಭದಾಯಕ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ 1 ರೂಪಾಯಿ ಬರೋ ಜಾಗದಲ್ಲಿ ನಿಮ್ಗೆ 2 ರೂಪಾಯಿ ಬರುತ್ತೆ, ಹೆಚ್ಚಿನ ಲಾಭ ನೋಡ್ಬೋದು. ಬಟ್ ಏನಾದ್ರೂ ಒಂದು ಸ್ವಲ್ಪ ಶ್ರಮ ಆಗುತ್ತೆ, ಲೇಬರ್ಸ್ನೆಲ್ಲ ಕೂಡಿಸಿ ಕಟ್ಟಿಸ್ಬೇಕು, ಇಲ್ಲ ಮನೆಯವರೇ ಕಟ್ಟಿ ಮಾರಿದ್ರೆ ಒಳ್ಳೆ ತರಬೇತಿ. ಈಗೆಲ್ಲ ಆತ್ಮ ನಿರ್ಭರ್ ಅಂತ ಯೋಜನೆಯಲ್ಲೆಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದೊಂಥರ ಉದ್ಯೋಗ ಸೃಷ್ಟಿಸಿದಂಗಾಗುತ್ತೆ. ನಮ್ಮ ರೈತರು ಹೂವು ಮಾರಾಟ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಮಾರುಕಟ್ಟೆಗಳು ಒಳ್ಳೆ ಚೆನ್ನಾಗಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಉತ್ತಮ ಮಾರುಕಟ್ಟೆಗಳಲ್ಲಿ? ಚಿತ್ರದುರ್ಗನೇ ಒಳ್ಳೆ ಮಾರ್ಕೆಟಿಂಗ್ ಪ್ಲೇಸ್, ಸರೌಂಡಿಂಗ್ ಅದೀವಿ, ಮಾರುಕಟ್ಟೆನೆ ಇರೋದ್ರಿಂದ ಎಲ್ಲಿ ಸುತ್ತ ಈ ಕಡೆ ಬೆಳ್ಳಾರಿ, ಈ ಕಡೆ ಮಂಗಳೂರು, ಬೆಳಗಾಮು, ಪುಣೆವರೆಗೂ ಹೋಗುತ್ತೆ, ಮತ್ತೆ ಈ ಕಡೆ ಬೆಂಗಳೂರು ಕಡೆ ಹೋಗುತ್ತೆ, ಇಷ್ಟು ಕಡೆ ಕನೆಕ್ಟ್ ಆಗೋದ್ರಿಂದ ಈ ಪ್ಲೇಸು ತುಂಬ ಅನುಕೂಲ. ಮಾರುಕಟ್ಟೆನೂ ಇದೆ, ಮತ್ತೆ ಬೆಳೆದ ಹೂವುಗಳಿಗೆ ಎಲ್ಲೂ ಲಾಸ್ ಇಲ್ಲ, ಒಳ್ಳೆ ಸೂಕ್ತ ಬೆಲೆನೂ ಸಿಗುತ್ತೆ, ಮತ್ತೆ ನಿರಂತರ ಮಾರುಕಟ್ಟೆ ಇದೆ, ಹೈವೇ ಆಗಿರೋದ್ರಿಂದ ನಾವು ಒಳ್ಳೆ ಚಿತ್ರದುರ್ಗನೇ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ತೀನಿ. ಅಂದ್ರೆ ನಾವು ರೈತ ಬಂದವರೀಗ ಈರುಳ್ಳಿ ಹಾಕಿದ್ವಿ ಲಾಸ್ ಆಯ್ತು, ಟೊಮೊಟೊ ಹಾಕಿದ್ವಿ 10 ರೂಪಾಯಿ ಕೆಜಿ ಆಯ್ತು, ಹಂಗಾಗ್ಬಿಟ್ಟು ಈ ತರ ಬೇರೆ ಬೇರೆ ಒಂದು ಬೆಳೆದು ನಷ್ಟ ಹೊಂದೋದಕ್ಕಿಂತ ಒಂದು ನೀವು ಹೇಳ್ದಂಗ ಒಂದು 1/2 ಎಕರೆ 1 ಎಕರೆಯಲ್ಲಿ ನಾವು ನಾಟಿ ಮಾಡ್ಕೊಂಡು ಹೆಚ್ಚು ಲಾಭ ಪಡ್ಲಿಕ್ಕೆ ಸಾಧ್ಯ ಅಂತೀರಾ? ಖಂಡಿತ. ಈಗ ನಾನು ಒಂದು ಸಣ್ಣ ರೈತ, 1 ಎಕರೆ ಜಮೀನ್ ಇದೆ ಅಂತ ಅಂದ್ರೆ, ಸಪೋಸ್ ಆ ರೈತನಿಗೆ ನೀವು ಒಂದು 1/2 ಎಕರೆ ಸೇವಂತಿಕೆ, 1/2 ಎಕರೆನೆ ಸಾಕು. ಯಾಕೆಂದ್ರೆ ಒಂದು ಸಣ್ಣ ಕುಟುಂಬನೇ ಮನೆಯವರೇನೆ, ಯಾರು ಲೇಬರ್ಸ್ ಇಲ್ದಂಗೆ ನಾವೇ ಮಾಡ್ತೀವಿ ಅಂತ ಅಂದ್ರೆ, ಒಂದು 1/2 ಎಕರೆ ಸೇವಂತಿಕೆ, 1/2 ಎಕರೆ ಸುಗಂಧರಾಜು, 1 ಎಕರೆ ರೋಸ್ ಬಟನ್ ರೋಸು, ಇನ್ನೊಂದು 1/2 ಎಕರೆ ಕನಕಾಂಬ್ರ, ಇದಿಷ್ಟು ಹಾಕೊಂಡ್ಬಿಟ್ರೆ ವರ್ಷವಿಡೀ ನಾವು ಮಾರುಕಟ್ಟೆಗೆ ನಿರಂತರವಾಗಿ ಸಪ್ಲೈ ಮಾಡ್ಬೋದು ಫ್ಲವರ್ಸು. ತಿಂಗಳ ಪ್ರತಿದಿನೂ ನಾವು ದುಡ್ಡು ನೋಡ್ಬೋದು, ಒಂಥರ ರೆಗ್ಯುಲರ್ ಇನ್ಕಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಹೂವಿನ ಬೆಳೆಯಲ್ಲೇನೋ ಕೆಲವು ರೈತರು ಬರೇ ಸೇವಂತಿ ಹಾಕ್ಬಿಡ್ತಾರೆ, ಇಲ್ಲ ಬರೇ ಮಲ್ಲಿಗೆ ಹಾಕ್ಬಿಡ್ತಾರೆ, ಇಲ್ಲ ಬರೇ ಕನಕಾಂಬ್ರ ಹಾಕ್ತಾರೆ. ಈ ತರ ಮಾಡೋದಕ್ಕಿಂತ ನೀವು ಹೇಳ್ದಂಗೆ ಒಂದು 1/2 ಎಕರೆ ಎಲ್ಲ ಮಿಶ್ರ ಹೂವುಗಳನ್ನ ಬೆಳ್ಕೊಂಡಾಗ ಒಂದು ಸೀಸನ್ನಲ್ಲಿ ಮಲ್ಲಿಗೆ ಬರುತ್ತೆ, ಒಂದು ಸೀಸನ್ನಲ್ಲಿ ಸೇವಂತಿಗೆ ಬರುತ್ತೆ, ಒಂದು ಸೀಸನ್ ರೋಸ್ ಬರುತ್ತೆ, ಹಂಗಾಗ್ಬಿಟ್ಟು ಮಿಶ್ರ ಹೂವಿನ ಬೆಳೆಗಳ ಪದ್ಧತಿ ಮಾಡೋದು ಹೆಚ್ಚು ಅನುಕೂಲ ಅಂತ? ಖಂಡಿತ. ಯಾಕೆಂದ್ರೆ ಯಾವುದೇ ಆಯ್ತು, ಈಗ ಮಾರುಕಟ್ಟೆಯಲ್ಲಿ ಬಟನ್ ರೋಸ್ಗೆ ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ, ಸೇವಂತಿಗೆಗೂ ಇರುತ್ತೆ. ನಾವು ಎರಡನ್ನೂ ನಾವು ಸಪ್ಲೈ ಮಾಡಿದಾಗ ಏನಾಗುತ್ತೆ, ನಮಗೆ ಅದರಿಂದನೂ ಆದಾಯ ಬರುತ್ತೆ, ಇದರಿಂದನೂ ಆದಾಯ ಬರುತ್ತೆ. ಆಮೇಲೆ ಇದರಲ್ಲಿ ತರಕಾರಿ ಬೆಳೆಗಳ ತರ ನಮಗೆ ಇದರಲ್ಲಿ ಲಾಸ್ ಆಗಲ್ಲ. ಖಂಡಿತ ಮಿನಿಮಮ್ ಒಂದು 10-20 ರೂಪಾಯಿ ಇದ್ದೇ ಇರುತ್ತೆ ಕೆಜಿಗೆ ಬೆಲೆ. ಏನಾದರೂ ಸ್ವಲ್ಪ ಕಮ್ಮಿ ಲಾಭ ಬಂದ್ರೂ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಇದರಲ್ಲಿ, ಇನ್ನೊಂದು ಬೆಳೆ ಸರಿದೂಗಿಸ್ಲಿಕ್ಕೆ ಅವಕಾಶ ಇರುತ್ತೆ. ಆ ದೃಷ್ಟಿಯಿಂದ ಮಿಶ್ರ ಪದ್ಧತಿಯಲ್ಲಿ ನಾವು ಎಲ್ಲ ಹೂವಿನ ಬೆಳೆಗಳನ್ನ ಮಾಡೋದು. ನೀವು ಏಕ ಬೆಳೆಯಾಗಿ ಬೆಳೆಯೋದಾದ್ರೆ ಹಬ್ಬಗಳಿಗೆ ಕೋಯಿನ್ ತಡಗಂಗೆ ಈ ಸೇವಂತಿಗೆ ಇಂಥದ್ದು ಮಾಡಿದ್ರೆ ಒಳ್ಳೆ ಡಿಮ್ಯಾಂಡ್ ಅಂತ ನನ್ನ ಒಂದು. ಈಗ ಹೂವಿನ ಬೆಳೆಯಲ್ಲಿ ಇಷ್ಟೊಂದು ಲಾಭ ಇದ್ದಾಗ ಇನ್ನೂ ಹೆಚ್ಚೆಚ್ಚು ರೈತರು ಹೂವಿನ ಬೆಳೆ ಕಡೆ ಆಸಕ್ತಿ ತೋರಿಸ್ತಾ ಇಲ್ಲ, ಇದಕ್ಕಪ್ಪ ಸಾಕಷ್ಟು ಜನ ಕೂಲರ್ ಬೇಕಾಗುತ್ತೆ, ಸಮಯಕ್ಕೆ ಸರಿ ಬಿಡಿಸ್ಲಿಕ್ಕಾಗಲ್ಲ, ಮಾರಾಟ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಯಾವ ತರ ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡ್ರೆ ಇದರಲ್ಲಿ ಕೆಲಸ ಕಡಿಮೆ ಮಾಡ್ಕೊಂಡು ನಾವು ಹೆಚ್ಚು ಲಾಭ ಪಡ್ಲಿಕ್ಕೆ ಸಾಧ್ಯ? ಆ ದೃಷ್ಟಿಯಿಂದನೇ ಟ್ರ್ಯಾಕ್ಟರಲ್ಲಿ ನಾವು ಉಪಯೋಗಿಸ್ಕೊಂಡು ಬಣ್ಣ ಮೇಕರ್ ಅಂತ ಇವೆ, ಬದಗಳನ್ನ ಮಾಡಿ ಡ್ರಿಪ್ಗಳನ್ನ ಎಳೆದು ಮಲ್ಚಿನ್ ಶೀಟ್ ಅನ್ನ ಮೇಲೆ ಹಾಕಿದ್ರೆ ಕಳೆಗಳು ಬರುವುದಿಲ್ಲ. ಕಳೆಗಳು ಬರಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಫ್ಲವರ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ನಾವು ಎಷ್ಟು ಕೊಡ್ತೀವ ಪೋಷಕಾಂಶಗಳು ಮತ್ತೆ ನೀರು, ಗಿಡ ಅಷ್ಟೇ ಇರ್ಕೊಳುತ್ತೆ, ಎಲ್ಲೂ ವೇಸ್ಟ್ ಆಗಲ್ಲ. ಸ್ವಲ್ಪ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಆದ್ರೂ ಒಂದು ಸಲ ನೀವು ಇದೆ ಇನ್ಸ್ಟಾಲ್ ಮಾಡಿಬಿಟ್ರೆ 3 ಬೆಳೆ ತಕ್ಕೋಬಹುದು ಒಂದೇ ಇದರಲ್ಲಿ. ಆ ದೃಷ್ಟಿಯಿಂದ ನೀವು ಇಂಥ ತಾಂತ್ರಿಕತೆಗಳನ್ನ ಉಪಯೋಗಿಸ್ಕೊಂಡು ಏರು ಮಡಿಗಳ ರೈಸಿಂಗ್ ಬೆಡ್ ಅಂತೀವಲ್ಲ, ಆ ಮಡಿಗಳಲ್ಲಿ ನೀವು ಬೆಳೆದಿದೆ ಆದ್ರೆ ಒಳ್ಳೆ ಲಾಭ ಆಗುತ್ತೆ. ಈಗ ಗುಣಮಟ್ಟದ ಹೂ ಬೆಳೆದ್ರೆ ಹೆಚ್ಚು ಲಾಭದಾಯಕ ಅಂತ ಹೇಳಿದ್ರಿ. ಈಗ ನಾವು ಬರೇ ಬೇಸಾಯ ಕರ್ಮದಿಂದ ಮತ್ತೆ ಕೊಟ್ಟಿಗೆ ಗೊಬ್ಬರದಿಂದ ಗುಣಮಟ್ಟದ ಹೂ ಪಡಿಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಜೊತೆಗೆ ಏನಾದ್ರೂ ಲಘು ಪೋಷಕಾಂಶಗಳು ಕೊಡೋದ್ರಿಂದ ಹೆಚ್ಚು ಅನುಕೂಲ ಅಂತೀರ? ಖಂಡಿತ ಕೊಡ್ಲೇಬೇಕು. ಯಾಕಂದ್ರೆ ಇದು ಅದಕ್ಕೆ ಒಂದೊಂದು ಬೆಳೆಗೂ ಒಂದೊಂದು ನಿಖರವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಲ್ರೆಡಿ ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ. ಸುಗಂಧರಾಜಿಗೆ 200 ಸಾರಜನಕ ರಂಜಕ ಪೊಟಾಷ್ ಕೊಡಬೇಕು, ಇದೇ ರೀತಿ ಗುಲಾಬಿಗೂ ಇದೆ, ಇದೇ ರೀತಿ ಕನಕಾಂಬರಗೂ ಇದೆ. ಈ ತರ ನೀವು ಸಪರೇಟಾಗಿ ಕೇಳಿದರೆ ಫೋನ್ ಮಾಡಿ ನಾನು ಹೇಳ್ತೀನಿ ಯಾವ ತರ ಅಂತ. ಬಟ್ ಒಂದೊಂದು ಬೆಳೆಗೆ ಒಂದೊಂದು ಇದಿದೆ. ಬಟ್ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ಲೇಬೇಕು, 100% ರಂಜಕ ಮತ್ತೆ ಪೊಟಾಷ್ ಕೊಡ್ಲೇಬೇಕು ಭೂಮಿ ಅದ ಮಾಡೋ ಸ್ಥಿತಿಯಲ್ಲಿ. ಒಂದು 50% ಸಾರಜನಕ ಕೊಡ್ಬೇಕಾಗುತ್ತೆ. ಗಿಡಗಳ ಬೆಳವಣಿಗೆ ಹಂತದಲ್ಲಿ ಮಿಕ್ಕಿದಂತಹ 50% ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಒದಗಿಸಿದ್ರೆ ಸಾಕು ಸಂಪೂರ್ಣ ಬೆಳವಣಿಗೆಗೆ. ಈಗ ಇಷ್ಟೊಂದು ಹೂವಿನ ತಳಿಗಳು ಹೇಳಿದ್ರಿ, ಇಷ್ಟೊಂದು ಹೂವಿನ ಬೆಳೆಗಳು ಹೇಳಿದ್ರಿ, ಯಾವ ಬೆಳೆ ನಮ್ಮ ರೈತರಿಗೆ ಹೆಚ್ಚು ಲಾಭ ತಂದು ಕೊಡೋ ಸಾಧ್ಯತೆ ಇದೆ ಅನ್ಸುತ್ತೆ ಸರ್. ನಾನು ಹೇಳಿದೆ ಮಾರುಕಟ್ಟೆ ಜ್ಞಾನವನ್ನು ಇಟ್ಕೊಂಡ್ರೆ ಎಲ್ಲಾ ಬೆಳೆನೂ ಲಾಭದಾಯಕ, ಬಂಪರ್ ಕ್ರಾಪ್ ಅಂತ ಹೇಳಿ ತೆಗಿಬಹುದು ಅಂತೀವಿ. ಆತರ ಪ್ಯಾಚ್ ಮಾಡ್ಕೊಂಡು ಎರಡು ಪ್ಯಾಚ್ ಅಲ್ಲಿ ಬೆಳೆದ್ರೆ ನಿಮ್ಗೆ ಒಳ್ಳೆ ಲಾಭದಾಯಕ ಆಗುತ್ತೆ. ನಿರಂತರವಾಗಿ ಮಾರುಕಟ್ಟೆಲಿ ಇದ್ದೇ ಇರುತ್ತೆ ಪ್ರೈಸ್, ಏನ್ ಲಾಸ್ ಅಂತೂ ಆಗಲ್ಲ ಪುಷ್ಪ ಬೆಳೆಯಲ್ಲಿ. ಸುಗಂಧರಾಜ, ಇವನ್ನೆಲ್ಲ ಒಂದ್ಸರಿ ನಾಟಿ ಮಾಡಿದ್ರೆ ಎಷ್ಟು ವರ್ಷದವರೆಗೂ ಸತತವಾಗಿ ಲಾಭ ತಗೊಂತ ಅಥವಾ ಬೆಳೆ ತಗೊಂತ ಹೋಗ್ಬೋದು ಸರ್? ಸುಗಂಧರಾಜು ಒಂದ್ಸಲ ನೀವು ನಾಟಿ ಮಾಡಿದ್ರೆ 5-6 ತಿಂಗಳಿಗೆ ನಿಮಗೆ ಕೊಯ್ಲಿ ಬರುತ್ತೆ ಹೂವು. ಒಂದ್ ಸಲ ನೀವು ಒಂದ್ 1/2 ಎಕರೆ ಮೇಂಟೈನ್ ಮಾಡಿದ್ರೆ ನಿಮಗೆ ದಿನ ಬಿಟ್ಟು ದಿನ 10 ಕೆಜಿ ಬರುತ್ತೆ ಹೂವು. 10-15 ಕೆಜಿ ನೀವು ಮೇಂಟೈನ್ ಮಾಡ್ದಂಗೆ, ನೀವೇನು ಮೇಂಟೈನ್ ಮಾಡಲ್ಲ, ನೀರೊಂದು ಕೊಟ್ಕೊಂಡಿದ್ರು 10-15 ಕೆಜಿ ಬರುತ್ತೆ. ಹೀಗೆ ಅದು 3 ವರ್ಷ ಬರುತ್ತೆ ನಿಮಗೆ. ಕನಕಾಂಬ್ರ 2.5-3 ವರ್ಷ ಬರುತ್ತೆ. ಮತ್ತೆ ಸೇವಂತಿಕೆ, ಚೆಂಡು ಹೂವು, ಚೈನಾ ಅಸ್ಟ್ರು ಇವೆಲ್ಲ 3-4 ತಿಂಗಳು ಬೆಳೆ ಅಷ್ಟೇ. ಮಲ್ಲಿಗೆ ಒಂದು 15-20 ವರ್ಷದವರೆಗೂ ಇರುತ್ತೆ. ಗುಲಾಬಿ, ಬಟನ್ ರೋಸ್ ಅದೆಲ್ಲ 8-15 ವರ್ಷದವರೆಗೂ ಇರುತ್ತೆ. ಕನಕಾಂಬ್ರ 2.5-3 ವರ್ಷ ಇರುತ್ತೆ. ಈ ತರ ನೀವು ವಾರ್ಷಿಕ ಬೆಳೆಗಳನ್ನು ಒಂದ್ ಸ್ವಲ್ಪ ಹಾಕೋಬೇಕು. ಸೀಸನಲ್ ಆಗಿ ಬರುವಂತವನ್ನು ಸ್ವಲ್ಪ ಹಾಕೊಂಡ್ರೆ ಹೆಚ್ಚು ದುಡ್ಡು ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ನಾವೀಗ ಎಲ್ಲ ದಾಳಿಂಬೆ, ಅಡಿಕೆ, ಬಾಳೆ ಇವಕ್ಕೆಲ್ಲ ಸಾಕಷ್ಟು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ, ಸಾಕಷ್ಟು ಖರ್ಚು ಮಾಡ್ಬೇಕಾಗತ್ತೆ. ಇದು ನೀವ್ ಹೇಳ್ದಂಗ ಹೂವಿನ ಬೆಳೆಗಳು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡೆಯುವಂತ ಬೆಳೆಗಳು ಅಂತ. 1 ರೂಪಾಯಿ ಹಾಕಿದ್ರೆ ಏನಿಲ್ಲ ಅಂದ್ರೆ ನಿಮ್ಗೆ 2 ರೂಪಾಯಿ ಬರುತ್ತೆ. ಅದನ್ನೇ ನೀವ್ ಒಂದ್ ಸ್ವಲ್ಪ ಹೆಚ್ಚಿಂದ ಒಂದು ಆಸಕ್ತಿ ಕೊಟ್ಟು ಮೇಂಟೈನ್ ಮಾಡಿದ್ರೆ 3-4 ರೂಪಾಯಿ ಬರುತ್ತೆ. ಇದು ಒಂದು ಅನುಭವದ ಮಾತು. ಈ ಹೂವಿನ ಬೆಳೆ ಬಗ್ಗೆ ಇನ್ನೂ ನಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ರೈತ ಬಂದವರು ನಿಮ್ಗೆ ಯಾವ ರೀತಿ ಸಂಪರ್ಕ ಮಾಡಬಹುದು? ನಮ್ಮ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಡೈರೆಕ್ಟ್ ಆಗಿ ನೀವು ವಾಟ್ಸ್ಆಪ್ ಅಲ್ಲಿ ಫೋಟೋಗಳು ಸೆಂಡ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ. ನನ್ನ ಮೊಬೈಲ್ ಸಂಖ್ಯೆ 9845715768. ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳಿ ಸರ್. 9845715768. ಈ ಹೂವಿನ ಕೃಷಿ ಬಗ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀರಾ? ಖಂಡಿತ ತಿಳಿಸ್ಕೊಡ್ತೀನಿ. ಬಹಳ ಸಂತೋಷ ಸರ್. ಇದುವರೆಗೂ ಈ ಹೂವಿನ ಕೃಷಿಯಲ್ಲಿನ ಬೇಸಾಯ ಕ್ರಮಗಳು, ಇದನ್ನ ಬೆಳೆಯೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ರೈತ ಬಂದವರಿಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ಎಲ್ಲ ಅನುಕೂಲ ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದುವರೆಗೆ ಹೂವಿನ ಕೃಷಿಯ ಬೇಸಾಯ ಕ್ರಮಗಳು ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಯು ಜೀವನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಿ.ಬಿ. ಅತ್ರಿ ಹಾಡಿರುವ ಜನಪದ ಗೀತೆ. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ 12 ತೋಬು ಮಧುಗಾದ 12 ತೋಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಹಳ್ಳ ಕೊಳ್ಳದ ನೀರು ಬರೆದ ನಾನ